ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಈ ದಿನದ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಸಂರಚನೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಮೈಸೂರಿನ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ಗೌಡ ಅವರ ಭಾಷಣದ ಆಯ್ದ ಭಾಗಗಳನ್ನು ಕೇಳಲಿದ್ದೀರಿ. ಇಪ್ಪತ್ತು ವರ್ಷಗಳಿಂದ ನಾವು ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. 1999 ಪ್ರಾರಂಭ ಆದಾಗಿಂದ ನಾವು ಸಾವಯವ ಕೃಷಿ ಯೋಜನೆಗಳ ಬಗ್ಗೆ ಸುಮಾರು ಚಾಮರಾಜನಗರದ ಹರದನಹಳ್ಳಿಯಲ್ಲಿ ಅರಿಶಿಣ ಬೆಳೆಗಾರರ ಸಂಘವನ್ನು ಮಾಡಿದ್ವಿ. ಈಗ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅರಿಶಿಣ ಬೆಳೆಗಾರರ ಸಂಘ ನಬಾರ್ಡ್ ಸಹಾಯದೊಂದಿಗೆ ಅವರು ಸ್ವಂತ ಒಂದು ಟರ್ಮರಿಕ್ ಪೌಡರ್ ಯೂನಿಟ್ ಪ್ಯಾಕಿಂಗ್ ವ್ಯಾಲ್ಯೂ ಅಡಿಷನ್ ಮಾಡಿ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ತರ ನಾವು ಸಾವಯವ ಕೃಷಿ ಏನ ನಾವು ಸಂಪಾಜ ಗ್ರಾಮದಲ್ಲಿ ಮಾಡಿದ್ವಿ. ಅಲ್ಲಿ ಬಹಳಷ್ಟು ಜನ ಪ್ರಗತಿಪರ ರೈತರಿದ್ದಾರೆ. ಹಾಗೆ ಶೆಟ್ಟಿಗೇರಿ ಶ್ರೀಮಂಗಲ ಹುದಿಕೇರಿನಲ್ಲಿ ಮಾಡಿದ್ವಿ. ಹಾಗೆ ಸೋಮವಾರಪೇಟೆನಲ್ಲಿ ಕಂಬಿಬಾಣೆ ಮತ್ತೆ ಚಂಬು ಗ್ರಾಮಗಳಲ್ಲಿ ನಾವು ಮಾಡಿದ್ವಿ. ಈಗ ಇದನ್ನ ಕೆಆರ್ ನಗರದಲ್ಲೂ ಕೂಡ ನಾವು ಮಾಡಿದ್ವಿ. ಅದಾದ ನಂತರ ಈಗ FPO ಪ್ರಧಾನಮಂತ್ರಿಗಳ ಒಂದು ಮಹತ್ತರವಾದಂತಹ ಒಂದು ಕನಸಿನ ಯೋಜನೆ ಇದು. ಅಂದ್ರೆ ರೈತರ ಆದಾಯವನ್ನು ನಾನು ಕೇವಲ 5 ವರ್ಷಗಳಲ್ಲಿ ದ್ವಿಗುಣಗೊಳಿಸಬೇಕು. ರೈತರಿಗೆ ತಲಾದಾಯ ಏನ್ ಬರ್ತಾ ಇದೆ ಅದು ದ್ವಿಗುಣಗೊಳಿಸಬೇಕು. ರೈತರು ಎಲ್ಲಿ ತೊಂದರೆಗೊಳಗಾಗ್ತಾ ಇದ್ದಾರೆ, ಅವರಿಗೆ ಇರ್ತಕ್ಕಂಥ ಕನ್ಸ್ಟ್ರೈನ್ ಏನಿದೆ ತಾವೆಲ್ಲ ತಿಳಿದಾಗ ಏನಾಗ್ತಾ ಇದೆ, ನಾವು ರೈತ ಬೆಳೆಯನ್ನ ಬೆಳೀತಾನೆ, ನಾಡನ್ನ ಕಾಯ್ತಕ್ಕಂಥ ಯೋಧ ಗಡಿನಲ್ಲಿ ನಿಂತು ದೇಶವನ್ನ ರಕ್ಷಣೆ ಮಾಡೋದಾದ್ರೆ ನಮ್ಮ ದೇಶದ ಒಳಗಿರ್ತಕ್ಕಂಥವ್ರು ನಮಗೆ ತಾಯಿ ಹಾಲು ಎದೆಯ ಹಾಲನ್ನ ಕುಡಿದು ನಾವೇ ಸ್ವಂತ ನಡೆಯೋದಕ್ಕೆ ಪ್ರಾರಂಭ ಮಾಡಿದಾಗ ನಮಗೆ ಆಹಾರ ನೀಡ್ತಕ್ಕಂಥವನು ರೈತ. ನಾವು ಅದಕ್ಕೆ ಏನೋ ಒಂದು ಬೆಲೆಯನ್ನ ಕೊಡಬಹುದು, ಆದರೆ ದಾನ ದಾನಗಳಲ್ಲಿ ಅನ್ನದಾನವೇ ಮೇಲು. ಯಾಕೆಂದ್ರೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಬಹುಮುಖ್ಯವಾದಂತಹ 3 ಜೀವನಾಧಾರವಾದಂತಹ ಅಂಶಗಳೇನು ಅಂದ್ರೆ, ಒಂದೇದು ಬಹುಮುಖ್ಯವಾಗಿ ಗಾಳಿ. ಗಾಳಿ ಇಲ್ಲದೆ ನಾವು 2 ನಿಮಿಷಕ್ಕೆ ಹೆಚ್ಚು ಕಾಲ ಬದುಕೋದಕ್ಕಾಗೋದಿಲ್ಲ. ನೀರಿಲ್ಲದೆ ನಾವು 1 ದಿನ 2 ದಿನಕ್ಕಿಂತ ಹೆಚ್ಚು ಬದುಕೋದಕ್ಕಾಗೋದಿಲ್ಲ. ನಂತರದ ಸ್ಥಾನ ಪಡ್ಕೊಳ್ತಕ್ಕಂಥದ್ದೇ ಆಹಾರ. ಆಹಾರವಿಲ್ಲದೆ ನಾವು 1 ವಾರ ಅಥವಾ 1 ತಿಂಗಳಿಗಿಂತ ಹೆಚ್ಚು ಬದುಕೋದಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅಂತಹ ಮಹತ್ತರವಾದಂತಹ ಆಹಾರವನ್ನ ತನ್ನ ಅಕ್ಷಯ ಪಾತ್ರೆ ಮುಖಾಂತರ ಅವನು ದಿನಾ ನಮಗೆ ಉಣಬಡಿಸ್ತಾ ಇದ್ದಾನೆ. ಸಮಾಜ ಏನಾಗಿದೆ, ನಾವು ಆ ರೈತನಿಗೆ ನಾವು ವ್ಯವಸಾಯ ಮಾಡೋದು ಗೊತ್ತು, ರೈತರಿಗೆ ಸುಖವಾದಂತ ಭೋಜನವನ್ನು ಬಡಿಸೋದು ಗೊತ್ತು, ವ್ಯಾಪಾರ ಗೊತ್ತಿಲ್ಲ. ಸೊ ಪ್ರಧಾನಮಂತ್ರಿಗಳು ಇದನ್ನ ಗುರುತಿಸಿ ಇಲ್ಲ ರೈತನಿಗೆ ವ್ಯಾಪಾರವನ್ನು ಕಲ್ಸಿಕೊಡ್ಬೇಕು ಜೊತೆ ಜೊತೆಗೆ ಅಂತ ಅವರು FPC ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ FPO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದನ್ನ ನೀವು ಯಾವ ಫಾರ್ಮಲ್ ಆದರೂ ಕರಿಬಹುದು. ನೀವು ಆಗಿದ್ರೆ ಇದಿರ್ಲಿಲ್ವಾ ಹಿಂದೆ ಅಂತ ತಾವು ಪ್ರಶ್ನೆ ಮಾಡಬಹುದು ಅಥವಾ ತಮ್ಮ ಮನಸ್ಸಲ್ಲಿ ಆ ಪ್ರಶ್ನೆ ಬರಬಹುದು. ಯಾಕಂತ ಹೇಳಿದ್ರೆ ಇತ್ತು, ಹಿಂದೆ ಎಲ್ಲ ಇತ್ತು, ಸಹಕಾರ ಸಂಘಗಳ ಮುಖಾಂತರ ರೈತ ತನ್ನ ಬೆಳೆಯನ್ನ ಮಾರಾಟ ಮಾಡ್ತಾ ಇದ್ದ. ಅಲ್ಲಿ ದಲ್ಲಾಳಿಗಳು ಮತ್ತೆ ಮಧ್ಯವರ್ತಿಗಳು, ರಾಜಕೀಯ ಹಸ್ತಕ್ಷೇಪ, ಸೊ ಇದೆಲ್ಲ ಆಗಿ ಆತನಿಗೆ ನಿಗದಿತ ಮಟ್ಟಕ್ಕೆ ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದ್ದು ನಾವು ಕಂಡುಕೊಂಡಂತ ಒಂದು ಸತ್ಯ. ಪರಿಹಾರ ಏನು? ಪರಿಹಾರ, ರೈತ ಉತ್ಪಾದಕ ಕಂಪನಿಯನ್ನ ರಚನೆ ಮಾಡಿದ್ರೆ ಕಂಪನೀಸ್ ಅಂಡರ್ ROC ರಿಜಿಸ್ಟರ್ ಆಫ್ ಕಂಪನೀಸ್ ಆಕ್ಟ್ ಕೆಳಗೆ ಇರುತ್ತೆ, ಒಂದು ಪ್ರೈವೇಟ್ ಲಿಮಿಟೆಡ್ ಸ್ಟೇಟಸ್ ಇರುತ್ತೆ. ಹಾಗಾದಾಗ ಕಂಪನಿ ಇಂಡಿಪೆಂಡೆಂಟ್ ಆಗಿ ತಾನು ಬಾರೋ ಮಾಡಬಹುದು ಬೇಕಾದಷ್ಟು. ಅವನಿಗೆ ಏನು ಪ್ರೊಡಕ್ಷನ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಅಥವಾ ಎಕ್ಸ್ಪೋರ್ಟ್ ಇರ್ಬೋದು, ಲಾಜಿಸ್ಟಿಕಲ್ ಸಪೋರ್ಟ್ಗೆ ಏನ್ ಬೇಕು ಅದನ್ನ ಮಾಡೋದಿರ್ಬೋದು, ಈ ತರದಕ್ಕೆಲ್ಲ ಕಂಪನಿಗೆ ಒಂದು ಎಂಟಿಟಿ ಇರುತ್ತೆ, ಲೀಗಲ್ ಎಂಟಿಟಿ. ಆಗ ಅದಕ್ಕೆ ಫಂಡಿಂಗ್ ಮಾಡೋದಕ್ಕೆ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಇದಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇವರೆಲ್ಲ ಫಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮಗೆ ಹಿಂದಿನ ಸಾಕಷ್ಟು ಅಧ್ಯಯನಗಳಿಂದ ನಾವು ಕಂಡುಕೊಂಡಾಗ, ಅದಕ್ಕೆ ಭಾರತ ಸರ್ಕಾರ ಏನು ಹೆಚ್ಚಿನ ಮಾಡಿತು, 10,000 FPOಗಳನ್ನು ಮಾಡೋದು ಅಂತ. ಅದೇ ತರ ರಾಜ್ಯ ಸರ್ಕಾರ, ನಾವು ಈ ಕಳೆದ 3 ವರ್ಷಗಳಲ್ಲಿ 1,000 FPOಗಳನ್ನ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ಮಾಡಿದ್ರು. ಆ ರಾಜ್ಯ ಸರ್ಕಾರ ಏನು ಅನುಷ್ಠಾನಗೊಳಿಸಬೇಕು ಅಂತ ಮಾಡಿದೆ, ಅದ ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಸಂಸ್ಥೆ ಮೈಸೂರಿನಲ್ಲಿ ನಾವು ಕೆಆರ್ ನಗರದಲ್ಲಿ ಪ್ರಾರಂಭ ಮಾಡಿದ್ವಿ. ಕೆಆರ್ ನಗರ 5 ಹೋಬಳಿಗಳನ್ನ ತೆಗೆದುಕೊಂಡು ಅದರಲ್ಲಿ ಭತ್ತದ ಕಣಜ ರೈತ ಉತ್ಪಾದಕ ಕಂಪನಿ, ಜಲಸಿರಿ ರೈತ ಉತ್ಪಾದಕ ಕಂಪನಿ ಮತ್ತೆ ಕೃಷ್ಣರಾಜ ಒಡೆಯರ್ ರೈತ ಉತ್ಪಾದಕ ಕಂಪನಿ, ರೈತ ಉತ್ಪಾದಕ ಕಂಪನಿಗಳನ್ನ ಮಾಡಿದ್ವಿ. ನಾವೀಗ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ರೈತರನ್ನ ಪ್ರಾರಂಭದಲ್ಲಿ ಸಂಘಟನೆ ಮಾಡೋದು, ಒಂದು ಕಂಪನಿ ಅಂದ್ರೆ ಅದು ಹೇಗೆ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಅವರ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥದ್ದು, ಅವರಿಗೆ ಈಗ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಸುತ್ತೂರಿನ KVK ಇರ್ಬೋದು ಅಥವಾ ನಮ್ಮ ಮೈಸೂರಿನ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ, ಇಂಥ ಕಡೆಗಳಿಗೆ ಅಥವಾ ನಮ್ಮ ರಾಜ್ಯ ಮಟ್ಟದ ಸಂಸ್ಥೆಗಳಿಗೆ ಅವರನ್ನ ಭೇಟಿ ಕೊಟ್ಟು, ಈಗ ಬಹುಶಃ ನಿಮ್ಗೆಲ್ಲ ತಿಳಿದಿರೋ ತರ ಸಹಕಾರಿ ರಂಗದಲ್ಲಿ ಹೆಸರು ಮಾಡಿದಂತ ಮತ್ತೊಂದು ಕಂಪನಿ, ರೈತನೇ ಕಟ್ಟಿ ಬೆಳೆಸಿದಂತ ಹೆಮ್ಮೆಯ ರಾಜ್ಯದ ಕಂಪನಿ ಏನಿದೆ ನಮ್ಮ ನಂದಿನಿ, ಇದು ಇಟ್ಸ್ ಎ ಬಿಗ್ ಬ್ರ್ಯಾಂಡ್ ಇನ್ ಇಂಡಿಯಾ. ನಮಗೆ ಅಮೂಲ್ ಬಿಟ್ರೆ ದೇಶದಲ್ಲಿ ಅಮೂಲ್ ತುಂಬಾ ದೊಡ್ಡ ಬ್ರ್ಯಾಂಡು, ತುಂಬಾ ಹಳೆಯ ಬ್ರ್ಯಾಂಡು, ಅದಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ತಕ್ಕಂತ ಒಂದು ಕಂಪನಿ ಏನಾದರೂ ಇದೆ ಅಂತ ಹೇಳಿದ್ರೆ ಅದು ನಂದಿನಿ. ಆ ಕ್ವಾಲಿಟಿನಲ್ಲಿ ಇರ್ಬೋದು, ಬ್ರಾಂಡಿಂಗ್ ಇರ್ಬೋದು, ಅದು ಮಾರ್ಕೆಟಿಂಗ್ ಇರ್ಬೋದು, ಎಲ್ಲ ಮಾಡ್ತಾ ಇದಾರೆ. ಈಗ ಬಹಳಷ್ಟು ನಮ್ಮದು ಮಿಲ್ಕು ನಮಗೆ ಜಮ್ಮು ಕಾಶ್ಮೀರಲ್ಲಿ ಸಿಗ್ತಾ ಇದೆ. ನಾವು ಮೊನ್ನೆ ಯಾವುದೋ ಒಂದು ಸೆಮಿನಾರ್ಗೆ ಹೋಗಿದ್ದಾಗ ಡೆಲ್ಲಿನಲ್ಲಿ ತಾಜ್ ಹೋಟೆಲ್ ಅಲ್ಲಿ ನಮ್ದು ನಂದಿನಿದು ಬೆಣ್ಣೆ ಪ್ಯಾಕೆಟ್ಗಳು ಅಲ್ಲಿ ಯೂಸ್ ಮಾಡ್ತಾ ಇದ್ರು, ಬ್ರೆಡ್ ಬಟರ್ ಜಾಮ್ಗೆಲ್ಲ. ತುಂಬಾ ಹೆಮ್ಮೆ ಅನ್ನಿಸ್ತು. ಈ ತರ ಅಮೂಲ್ ಗುಜರಾತಿನ ಒಂದು ಬಹುದೊಡ್ಡ ಬ್ರ್ಯಾಂಡ್ ಅದು. ಸೊ ಬಹಳ ಹಳೆಯ ಬ್ರ್ಯಾಂಡ್ ಅದು. ಅಂತ ಬ್ರ್ಯಾಂಡ್ಗೆ ಸರಿಸಾಟಿಯಾಗಿ ನಿಲ್ತಕ್ಕಂತ ಒಂದು ಬ್ರ್ಯಾಂಡ್ ನಮ್ಮ ರಾಜ್ಯದ, ನಮ್ಮ ಹೆಮ್ಮೆಯ ರೈತನ ಕಟ್ಟು ಬೆಳೆಸಿದಂತ ಒಂದು ಸಂಸ್ಥೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಈಗ ಇತ್ತೀಚೆಗೆ ಕಲಬೆರಕೆಯನ್ನು ನಾವು ನೋಡಿದ್ವಿ ನಂದಿನಿ ಹೆಸರಲ್ಲಿ. ನಾವು ಇದ್ರ ಜೊತೆಗೆ ಜಾಗರೂಕರಾಗಿರ್ಬೇಕು. ನಮ್ಮ ಬ್ರ್ಯಾಂಡ್ ಅನ್ನ ಕಲಬೆರಕೆ ಮಾಡೋದಕ್ಕೆ ನಾವು ಬಿಡಬಾರದು. ನಮ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಸೂಕ್ತವಾದಂತ ಕಾನೂನು ಕ್ರಮ ನಮ್ಮ ಕೈನಲ್ಲ, ಯಾರು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅವ್ರಿಗೆ ದೂರನ್ನ ನೀಡಬೇಕು. ಅದು ನಮ್ಮ ಜವಾಬ್ದಾರಿ ಆಗಿದೆ, ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಅದನ್ನ ನಾವು ನಿಭಾವಣೆ ಮಾಡಬೇಕಾಗ್ತದೆ. ಆಗ ನಾವು ನಮ್ಮ ಒಂದು ತನವನ್ನ ಗಟ್ಟಿಯಾಗಿ ನಾವು ಉಳಿಸ್ಕೋಬಹುದು, ನಮ್ಮ ರೈತನ ಹೆಮ್ಮೆಯನ್ನ ನಾವು ಎತ್ತಿಡಿಬಹುದು, ರೈತನ ಆದಾಯವನ್ನ ಹೆಚ್ಚುಗೊಳಿಸಬಹುದು. ಹೀಗಾಗ್ತದೆ. ನಾವು ಇಲ್ಲಿ ಮಾಡಿರ್ತಕ್ಕಂಥ FPO ತಮ್ಗೆ ಹೇಳಿದೆ, ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂದ್ರೆ ಲೀಗಲ್ ಎಂಟಿಟಿ ಬಗ್ಗೆ, ಮತ್ತೆ ಅದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಗ್ಗೆ, ಟೆಕ್ನಿಕಲಿ ಅವ್ರಿಗೆ ನಾವು ಕೊಡ್ತಕ್ಕಂಥ ತಾಂತ್ರಿಕ ಮಾಹಿತಿ ಮತ್ತೆ ತರಬೇತಿ, ಅವ್ರ ಮೌಲ್ಯವರ್ಧನೆ ಹೇಗ್ ಮಾಡಬೇಕು, ಮತ್ತೆ ಮಾರುಕಟ್ಟೆ ಮಾರ್ಕೆಟ್ ಲಿಂಕೇಜ್ ನ ಹೆಂಗ್ ಮಾಡಬೇಕು, ಅದನ್ನ ಈಗ ಆಲ್ರೆಡಿ ಒಂದು ದೊಡ್ಡ ವೆಬ್ ಬೇಸ್ ಅಲ್ಲಿ 10,000 FPOs ನ ತರಬೇಕು ಅಂತೇಳಿ ಪ್ರಧಾನ ಮಂತ್ರಿಗಳು ಅದಕ್ಕೆ ಆದಂತ ಒಂದು ಎಫರ್ಟ್ಸ್ ಅನ್ನ ಹಾಕಿ ಮಾಡ್ತಾ ಇದಾರೆ. ಅದ್ ಹೇಗಾಗತ್ತೆ ಮುಂದೊಂದು ದಿನ ಅಂತ ಹೇಳಿದ್ರೆ, ನೀವು ಕಾಶ್ಮೀರಿಂದ ಆಪಲ್ ತರಿಸಬೇಕು ಅಂತ ಹೇಳಿದ್ರೆ, ಕಾಶ್ಮೀರಿಂದ ನಿಮಗೆ ಕೇಸರ್ ತರಿಸಬೇಕು ಅಂತ ಹೇಳಿದ್ರೆ, ಅಕ್ರೂಟ್ ತರಿಸಬೇಕು ಅಂತ ಹೇಳಿದ್ರೆ, ಈ ಕೆಆರ್ ನಗರದಲ್ಲಿ ಇರತಕ್ಕಂತ FPOದವರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡಬಹುದು, ಅಲ್ಲಿಂದ ಇಂಪೋರ್ಟ್ ಮಾಡ್ಕೋಬಹುದು. ಇವ್ರ ಹತ್ರ ಇರತಕ್ಕಂಥ, ನಾವ್ ಇಲ್ಲಿ ಮಾಡಿರ್ತಕ್ಕಂಥದ್ದು ವ್ಯಾಲಿ ಚೈನ್ ಬಂದು ಮಿಲ್ಲೆಟ್ಸ್ ಮತ್ತೆ ಪಲ್ಸಸ್ ಮತ್ತೆ ಆಯಿಲ್ ಸೀಡ್ಸ್ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದು. ಆ ಇದನ್ನ ಇವರು ಎಕ್ಸ್ಪೋರ್ಟ್ ಮಾಡಬಹುದು. ಮೂಲ ಉದ್ದೇಶ ಇಷ್ಟೇ, ರೈತ ಗೆಲ್ಲಬೇಕು, ರೈತ ಉಳಿಬೇಕು, ರೈತ ಬೆಳಿಬೇಕು. ಈಗ ನಮ್ಮ ದೇಶಕ್ಕೆ ಗಡಿಯನ್ನ ಕಾಯ್ತಕ್ಕಂಥ ಯೋಧನ ನಂತರ ಸ್ಥಾನವನ್ನ ನಾವು ಕೊಟ್ಟಿದ್ದೀವಿ, ಆದರೆ ಅವನ್ನ ಆರ್ಥಿಕವಾಗಿ ಸಬಲಗೊಳಿಸೋದು ಹೇಗೆ? ಈಗ ನಮಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಬಲತೆ. ಎರಡನೇದು ಇಲ್ಲಿ ನಾವು ಒಂದು ಲ್ಯಾಕುನ ನಾವು ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ರೈತ ಎಲ್ಲಿ ಸೋಲ್ತಾ ಇದ್ದಾನೆ ಅಂದ್ರೆ, ನಾವು ಆರ್ಟಿಕಲ್ಚರ್ ಕ್ರಾಪ್ ಅಂತ ಹೇಳಿದ ತಕ್ಷಣ ಇಟ್ಸ್ ಎ ಪೆರಿಷಬಲ್ ಗೂಡ್. ಟೊಮೆಟೊ ತಗೊಳ್ಳಿ, ಆಪಲ್ ಅದು ಇದು ಏನಾದರೂ ತಗೊಳ್ಳಿ, ಅದ್ರ ಶೆಲ್ಫ್ ಲೈಫ್ ಎಷ್ಟು? ಮ್ಯಾಕ್ಸಿಮಮ್ 1 ವೀಕ್. ನೀವು ಅದನ್ನೇನಾದ್ರೂ ಕೋಲ್ಡ್ ಸ್ಟೋರೇಜ್ ಪ್ರಾಪರ್ ಇದರಲ್ಲಿ ನೀವು ಇಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ, ವಿ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು ಅನದರ್ 15 ಡೇಸ್, 1 ಮಂತ್, ನಾಟ್ ಬಿಯಾಂಡ್ ದಟ್. ಸೊ ಈಗ ಏನಾಗ್ತಾ ಇದೆ, ಇಷ್ಟು ತೊಂದರೆ ಇರತಕ್ಕಂಥದ್ದನ್ನ ನಾವು ಹೇಗೆ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು? ನಮ್ಮ ಟೊಮೆಟೊ ಇಂದ ಸಾಸ್ ಮಾಡಿ ಪ್ಯಾಕೆಟ್ ಹಾಕಿ ಸ್ಯಾಚೆಟ್ ಮಾಡೋದ್ರಿಂದ ಅದನ್ನ 1 ವೀಕ್ ಇಂದ ನಾವು 6 ಮಂತ್ಸ್ಗೆ 8 ಮಂತ್ಸ್ಗೆ ನಾವು ಅದನ್ನ ಸ್ಟ್ರೆಚ್ ಮಾಡಬಹುದು. ಈಗ ಪಿಕಲ್ಸ್ ಅದು ಇದು ಇದು ಉಪ್ಪಿನಕಾಯಿ ತಯಾರು ಮಾಡೋದ್ರಿಂದ ಅದರ ಶೆಲ್ಫ್ ಲೈಫ್ ನ ಅಪ್ ಟು 1 ಇಯರ್ ನಾವು ಪ್ರಿಸರ್ವ್ ಮಾಡಿ ಇಡಬಹುದು. ಹಾಗಾಗಿ ಏನಾಗ್ತದೆ, ನಾವು ಬೆಳೆದಂತ ಬೆಳೆ ಉತ್ಪನ್ನ ಅವನಿಗೆ ಥ್ರೆಟ್ ಇರುತ್ತೆ ರೈತನಿಗೆ. ಇವತ್ತು ಬೆಳೆದದ್ದನ್ನ ನಾನು ನನ್ನ ಒಕ್ಕಣೆ ಕಣದಲ್ಲೇ ನಾನು ಮಾರಾಟ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಯಾರು ತಗೋತಾರೆ? ಅಥವಾ ಏನಾದ್ರೂ ಮಳೆ ಬಂದ್ರೆ ಏನ್ ಮಾಡ್ಲಿ ನಾನು? ಅದನ್ನ ಎಲ್ಲಿ ಇಟ್ಕೊಳ್ಳಿ? ಅಥವಾ ಅದ ಇಲಿ ಯಜ್ಞಗಳೇನಾದ್ರೂ ತಿಂದ್ರೆ ಅದರಿಂದ ಆಗತಕ್ಕಂಥ ಅನಾಹುತವನ್ನ ನಾನು ಬರ್ಸೋದು ಹೇಗೆ? ಇಲ್ಲೇ ಮಾರ್ಬಿಡೋಣ. ಹಾಗೇನಾಗ್ತದೆ, ಆ ದಳ್ಳಾಳಿಗಳು ಆ ಒಂದು ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅವನನ್ನ 6 ಕಾಸಿಂದನ್ನ 3 ಕಾಸಿಗೆ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದಲೇ ಅವನ ಶೋಷಣೆ ಪ್ರಾರಂಭ ಆಗಿದೆ. ಈ ಶೋಷಣೆಯನ್ನು ತಪ್ಪಿಸೋದಕ್ಕೆ ಅದಕ್ಕೆ ಉಟ್ಕೊಂಡಂತ ಒಂದು ಕಾರಣ ಅಥವಾ ಒಂದು ರೆಮಿಡಿನೇ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ. ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಹೇಗಿರುತ್ತೆ, ಹೇಗೆಲ್ಲ ಕೆಲಸ ಮಾಡುತ್ತೆ? ರೈತನೇ ಇದರಲ್ಲಿ ಷೇರುದಾರ ಇರ್ತಾನೆ, ಬೇರೆ ಯಾರು ಇರ್ತಕ್ಕಂಥದ್ದಿಲ್ಲ. ನೀವು ಬೇಕು ಅಂದ್ರು ನೀವು ಕೃಷಿ ಆರ್ ಟಿ ಸಿ ಇಲ್ಲ ಅಂತ ಹೇಳಿದ್ರೆ ತಾವು ಷೇರುದಾರರಾಗಕ್ಕೆ ಆಗೋದಿಲ್ಲ. ಷೇರುದಾರರಾಗಬೇಕಂದ್ರೆ ನೀವು ರೈತರು ಇರಬೇಕು, ನಿಮ್ಮ ಹೆಸರಿನಲ್ಲಿ ಆರ್ ಟಿ ಸಿ ಇರಬೇಕು, ಇದು ಮೂಲ ಉದ್ದೇಶ. ಎರಡನೇದು ನೀವು ವ್ಯವಸಾಯವನ್ನು ಮಾಡ್ತಾ ಇರಬೇಕು, ವ್ಯವಸಾಯಗಾರರಾಗಿರ್ಬೇಕು ಅಥವಾ ನೀವು ಕೃಷಿ ಕುಟುಂಬದ ಕೂಡ ಸದಸ್ಯರಾಗಿರ್ಬೋದು. ಸೊ ಇದರ ನಂತರ ಏನ್ ಮಾಡಬೇಕು, ರೈತರೆಲ್ಲ ಒಗ್ಗೂಡ್ಬೇಕು. ಹೇಗೆ? ಇಪ್ಪತ್ತಿಪ್ಪತ್ತು ಜನ ರೈತರು, ಹಿಂದೆ ನಾವು ಒಂದು ಸ್ವಸಹಾಯ ಸಂಘ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟ್ ಏನಿತ್ತು, ಆತರ 20 ಜನ ಈ ವ್ಯಾಲಿ ಚೈನ್ ಯಾವ್ದರ ಕೆಳಗಡೆ ಒಗ್ಗೂಡೋದು? ನಾವು ಹಲವಾರು ಕೃಷಿ ಬೆಳೆಗಳಿದೆ, ಹಲವಾರು ತೋಟಗಾರಿಕಾ ಬೆಳೆ ಇದೆ, ಎಲ್ಲರೂ ಇಲ್ಲಿ ಸೇರಿಸೋದಿಲ್ಲ. ವ್ಯಾಲಿ ಚೈನ್ ಬರುತ್ತೆ, ಮೌಲ್ಯವರ್ಧನೆ, ಅದೇ ಇದು ಸರಪಳಿ. ಆ ಸರಪಳಿನಲ್ಲಿ ಬೆಳೀತಕ್ಕಂಥದ್ದೇನು, ಮಿಲ್ಲೆಟ್ಸ್ ಬೆಳೀತಕ್ಕಂಥವನ್ನು ನಾವಿಲ್ಲಿ ಕೇರ್ನಗರ ಮಾಡಿರ್ತಕ್ಕಂಥದ್ದು ಮಿಲ್ಲೆಟ್ಸ್. ಮತ್ತೆ ಮಿಲ್ಲೆಟ್ಸ್ ಅಲ್ಲಿ ಏನೇನ್ ಬರುತ್ತೆ ತಾವೆಲ್ಲ ಗೊತ್ತಂಗೆ, ಅರ್ಕ, ಊದಲು, ನವಣೆ, ಸಾಮೆ, ಸಜ್ಜೆ ಮತ್ತೆ ರಾಗಿ ಇವೆಲ್ಲ ಬರುತ್ತೆ. ಅದ್ರ ಜೊತೆಗೆ ದ್ವಿದಳ ಧಾನ್ಯಗಳು ಆಡ್ ಮಾಡಿದೀವಿ ಇದರಲ್ಲಿ. ದ್ವಿದಳ ಧಾನ್ಯಗಳು ಯಾವ್ದಿದೆ ತಮ್ಗೆಲ್ಲ ಗೊತ್ತಿದೆ, ಅಲಸಂದೆ ಇರ್ಬೋದು, ಬೇಳೆ ಇರ್ಬೋದು, ಉದ್ದಿರ್ಬೋದು, ಆತರದ ಏನೇನು ಬೆಳೆಗಳಿದಾವೆ ಅದೆಲ್ಲ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಆಯಿಲ್ ಸೀಡ್ಸ್, ಎಣ್ಣೆ ಕಾಳುಗಳು ಏನಿದಾವೆ ಅದನ್ನ ಸೇರಿಸಿದೀವಿ. ಇಷ್ಟು ಬೆಳೆ ಬೆಳೀತಕ್ಕಂಥವ್ರಿದ್ರೆ ಮಾತ್ರ ತಾವು ಅದರಲ್ಲಿ ಆಗ್ಬೋದು. ಆಯಿಲ್ ಸೀಡ್ಸ್ ಬೆಳೀತಕ್ಕಂಥವ್ರದೇ ಒಂದು ಗುಂಪನ್ನ ರಚನೆ ಮಾಡ್ತಕ್ಕಂಥದ್ದು, 20 ಜನರ ಗುಂಪನ್ನ ಮಾಡ್ತಕ್ಕಂಥದ್ದು. ಅವರಲ್ಲೇ ಒಬ್ಬರನ್ನ ಪ್ರಮುಖ ವ್ಯಕ್ತಿಯನ್ನ ಮಾಡಿ ಅವರಲ್ಲಿ ನೀವು ಬ್ಯಾಂಕ್ ಅನ್ನ ಖಾತೆಯನ್ನ ತೆರೆದು ಏನೇ ಇದ್ರೂ ನೀವು ಆಯಿಲ್ ಸೀಡ್ಸ್ ಬೆಳೀತಕ್ಕಂಥ ಗುಂಪಿನವರು 20 ಜನ ಆತರ ಒಂದು ಊರಿನಲ್ಲಿ ಒಂದು 5 ಸಂಘ ಇರ್ಬೋದು, 6 ಸಂಘ ಇರ್ಬೋದು, ಅವ್ರನ್ನ ಮಾಡ್ತಕ್ಕಂಥದ್ದು. ಆತರ ನವಣೆ ಸಾಮೆ ಸಜ್ಜೆ ಮಾಡ್ತಕ್ಕಂಥವ್ರು ಒಂದು ಯಾವ ಊರಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ ಅವ್ರನ್ನ ಗುರುತಿಸಿ ಅಲ್ಲಿ ಒಂದು 4-5 ಸಂಘವನ್ನ ಮಾಡ್ತಕ್ಕಂಥದ್ದು. ಒಂದೊಂದು ಸದಸ್ಯರು ಒಂದು ಸಂಘದಲ್ಲಿ 20 ಜನ ಇದ್ರೆ ಅವ್ರಿಗೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಷೇರನ್ನ ಅವರು ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ಈ FPO ಕಂಪನಿಗೆ ಅವರು ಟ್ರಾನ್ಸ್ಫರ್ ಮಾಡಬೇಕು. ಇದು ಫೆಡರಲ್ ಬಾಡಿ ಆಗಿ ವರ್ಕ್ ಮಾಡುತ್ತೆ. ಈ ಸ್ವಸಹಾಯ ಸಂಘಗಳ ರೆಪ್ರೆಸೆಂಟೇಟಿವ್ಸ್ ಇಲ್ಲಿ ಸದಸ್ಯರು ಇರ್ತಾರೆ, ಆ ಸದಸ್ಯರೇ ನೇರವಾಗಿ ಅವ್ರನ್ನ ಅವ್ರು ಬೇಕಾದಂತ 10 ಜನರನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಆಯ್ಕೆ ಮಾಡ್ಕೋತಾರೆ. ಬಂದಂತ ಲಾಭಾಂಶ ಏನಿದೆ ಅದು ಆ ಸದಸ್ಯರುಗಳಿಗೆ ವಿತರಣೆ ಆಗ್ತದೆ. ಇಲ್ಲಿ ಏನಾಯ್ತು, ಸಂಘಟಿತವಾಗಿ ಅವ್ರು ಬೆಳೆ ಬೆಳೆದಂತದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಅನ್ನ ಮಾಡಿದಾಗ, ಅವನು ನೀವು ರಾಗಿಯನ್ನ ಮಾಡಿದ್ರೆ 20 ರೂಪಾಯಿ 25 ರೂಪಾಯಿಗೆ ನೀವು KG ರಾಗಿಯನ್ನ ಕೊಡಬಹುದು. ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಹಿಟ್ಟನ್ನ ಮಾಡಿ ನಿಮ್ದೇ ಬ್ರ್ಯಾಂಡ್ ಆಗಿ ಮಾರಾಟ ಮಾಡಿದ್ರೆ 48 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ರಾಗಿ ಹಿಟ್ಟು 40-48 ರೂಪಾಯಿಗೆ ವಿತರಣೆ ಆಗ್ತಾ ಇದೆ. ಸೊ ಅಲ್ಲಿಗೆ ನಿಮಗೆ ಎಷ್ಟು, ಅರ್ಧಕ್ಕಿಂತ ಜಾಸ್ತಿ ಲಾಭ ಬಂತು. ಸೊ ಇದು ನಾವು ಮಾಡಿದ್ದೇನು, ಕೇವಲ ಒಂದು ಪಲ್ವರೈಸರ್ ಮಿಷಿನ್ ಅಥವಾ ಒಂದು ರಾಗಿ ಹಿಟ್ಟು ಮಾಡ್ತಕ್ಕಂಥದ್ದು ಇದನ್ನ ಇಟ್ಕೊಂಡು ಪ್ಯಾಕಿಂಗ್ ಮತ್ತೆ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ ಬಿಟ್ರೆ ಆಯ್ತು, ರೈತ ಅಲ್ಲಿ 50% ಲಾಭವನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಒಬ್ಬನೇ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೇನು, ಈ ತರ ಕಂಪನಿ ಏನ್ ಮಾಡ್ತಾರೆ, ಈಗ ನಾವೇನ್ ಮಾಡಬಹುದು, ಸ್ವಸಹಾಯ ಸಂಘ ತರ ಇವ್ರು ಇದ್ದಂತವ್ರಿಗೆ ಅವ್ರಿಗೆ ಔಟ್ಸೋರ್ಸ್ ಮಾಡಬಹುದು. ನೋಡಿ, ನೀವು ಇದನ್ನ ಇಷ್ಟು ರಾಗಿಯನ್ನ ತಗೊಂಡು ನಮ್ದು ಬ್ರ್ಯಾಂಡ್ ಹಾಕಿ ಮತ್ತೆ ನಮ್ದು ವ್ಯಾಲ್ಯೂ ಅಡಿಷನ್ ಮಾಡಿ ಕೊಟ್ರೆ ನಿಮ್ಗೆ 1 KG 5 ರೂಪಾಯಿ ಅಥವಾ 4 ರೂಪಾಯಿ ನಿಮ್ಗೆ ಕೊಡ್ತೀವಿ. ಆತರ ನೀವು ಎಷ್ಟು 1,000 KG ಕೊಡ್ತೀರಿ ಅಷ್ಟಕ್ಕೆ ನಾವೇ ಪ್ರಾಡಕ್ಟ್ ಕೊಟ್ಟಿರ್ತೀವಿ, ಅಥವಾ ನಿಮ್ದು ಪ್ರಾಡಕ್ಟ್ ಆದ್ರೆ ಪ್ರಾಡಕ್ಟ್ಗೆ ಬೇರೆ ಬೆಲೆ, ಮತ್ತೆ ವ್ಯಾಲ್ಯೂ ಅಡಿಷನ್ ಮಾಡಿ ಪ್ಯಾಕಿಂಗ್ ಮಾಡಿಕೊಟ್ಟದಕ್ಕೆ ಇಷ್ಟು, ನಮ್ದೆಲ್ಲ ಅದಕ್ಕೇನು ಪ್ಯಾಕಿಂಗ್ ಮೆಟೀರಿಯಲ್ಸ್ ಏನ್ಬೇಕು ನಾವೇ ಕೊಟ್ಟಿರ್ತೀವಿ ಅಂದಾಗ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ಕೂಡ ಅವ್ರಿಗೆ ಜೀವನಾಂಶ ಆಯ್ತು. ಅಲ್ಲಿ ಒಂದು ಸಂಸ್ಥೆಯನ್ನ, ಈ ಸಂಸ್ಥೆ ಜೊತೆಗೆ ಸಹ ಸಂಸ್ಥೆಯನ್ನ ಹುಟ್ಟಾಕದಂಗಾಯ್ತು. ಉದ್ಯೋಗ ಅವಕಾಶ ಅವ್ರಿಗೆ ಸೃಷ್ಟಿಯಾಯ್ತು ಗ್ರಾಮೀಣ ಪ್ರದೇಶದಲ್ಲೇ, ಅವರ ಭಾಗದಲ್ಲೇ. ಮತ್ತೆ ಈ ಕಂಪನಿಯನ್ನ ನೇರವಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಲಿಂಕ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ಹೇಗಾಗತ್ತೆ, ಬಹುಶಃ ನಾವೆಲ್ಲ ಕೇಳಿದೀವಿ ದುಬೈ ವರ್ಲ್ಡ್ ಅಲ್ಲಿ ತುಂಬಾ ದೊಡ್ಡ ಎಕಾನಮಿನಲ್ಲಿ ವೆರಿ ಸ್ಟ್ರಾಂಗೆಸ್ಟ್ ಕಂಟ್ರಿ, ಮತ್ತೆ ಸಿಂಗಪುರ್ ಅದೇ ತರ ವೆರಿ ಸ್ಟ್ರಾಂಗರ್ ಕಂಟ್ರಿ ಅಂತ. ಬಟ್ ನಾವೆಲ್ಲ ಸಿಂಗಪುರ್ ದುಬೈ ಹಿನ್ನೆಲೆಯನ್ನ ನೋಡಿದಾಗ ದುಬೈ ತಾವೆಲ್ಲ ತಿಳ್ಕೊಂಡಿದ್ದೀರಿ, ಮರಳು ಗಾರ್ಡನ್ ಅಲ್ಲಿ ಇರತಕ್ಕಂತ ಒಂದು ದೇಶ ಅದು. ಯಾವುದೇ ಕೃಷಿಯನ್ನ ಬೆಳಿಬೇಕು ಅಂದ್ರೆ, ಆಹಾರವನ್ನ ಅವನು ಉತ್ಪಾದನೆ ಮಾಡ್ಕೋಬೇಕು ಅಂದ್ರೆ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್, ಥ್ರೆಟ್. ರೋಡ್ ಅಲ್ಲೆಲ್ಲ ಖಜೂರದ ಗಿಡಗಳನ್ನ ಹಾಕೊಂಡಿದ್ದಾರೆ ಅವರು. ಕುಡಿಯೋ ನೀರೇ ಕಷ್ಟ, ಅದರಲ್ಲಿ ವ್ಯವಸಾಯಕ್ಕೆ ನೀರಂತೂ ಊಹೆನು ಮಾಡೋಕ್ಕಾಗಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ, ಇಂಡೋನೇಷ್ಯಾದಲ್ಲಿ ಬಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದಾರೆ. ಯಾರು ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಇದೇ ತರ ಯಾವ್ದೋ ಒಂದು ಕಂಪನಿ, ಈಗ ನಿಮ್ ಕಂಪನಿ, ಈಗ ನಂದಿನಿ ತರ ಒಂದು ಬ್ರ್ಯಾಂಡ್ ಇದೆ ಅಂದ್ರೆ ನಮ್ಗೆ ಎಕ್ಸ್ಪೋರ್ಟ್ ಮಾಡಿ ಅಂದ್ರೆ ನಂದಿನಿಗೆ ನೇರವಾಗಿ ಆರ್ಡರ್ ಕೊಡಬಹುದು ಅವರು. ಸೊ ಅದೇ ತರ ನಮ್ದು ಫಾರ್ಮರ್ ಪ್ರೊಡ್ಯೂಸರ್ ಜನಪದ ಕಂಪನಿ ಇರ್ಬೋದು, ಜಲಪಾತೋತ್ಸವ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಮಿಲ್ಲೆಟ್ಸ್ ಆರ್ಡರ್ ಬೇಕು ಅಂದಾಗ ಇವ್ರಿಗೆ ನೇರವಾಗಿ ಕೊಡಬಹುದು. ಆಕ್ರೋಟ, ಆಪಲ್, ನಿಮಗೆ ಕೇಸರ ಬೇಕು ಅಂದಾಗ ಶ್ರೀನಗರ್ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಯಾವ್ದೋ ಕಂಪನಿಗೆ ಅವ್ರು ನೇರವಾಗಿ ಆರ್ಡರ್ ಅನ್ನ ಕೊಡಬಹುದು. ಇಲ್ಲಿ ನಾನು ಇನ್ನೊಂದು ವಿಚಾರವನ್ನ ಹೇಳ್ತೀನಿ, ಬಹುಶಃ ನಮ್ದು ಮಹಾತ್ಮ ಗಾಂಧಿ ಟ್ರಸ್ಟ್ ಇದೆ, ನಾನು ಅದರಲ್ಲಿ ಅಧ್ಯಕ್ಷ ಇದ್ದೀನಿ, ಹಲವಾರು ಶಿಕ್ಷಣ ಸಂಸ್ಥೆಗಳಿದೆ ಅದರಲ್ಲಿ ಅಧ್ಯಕ್ಷ ಇದ್ದೀನಿ, ಮತ್ತೆ ನಮ್ದೇ ಒಂದು ಬಿಲ್ಡರ್ ಡೆವಲಪರ್ ಕಂಪನಿ ಇದೆ ಮೈಸೂರು ಅಸೋಸಿಯೇಷನ್ಗೆ. ನಾನು ಅದಕ್ಕೆ ಚಾಪ್ಟರ್ ಪ್ರೆಸಿಡೆಂಟ್ ನರಡ್ಕೋ, ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ, ಅದು ಗವರ್ಮೆಂಟ್ ಆಫ್ ಇಂಡಿಯಾ ಹೌಸಿಂಗ್ ಮಿನಿಸ್ಟ್ರಿ ಕೆಳಗಡೆ ಇರತಕ್ಕಂತ ಒಂದು ಆರ್ಗನೈಸೇಷನ್. ಮೊನ್ನೆ ನಮ್ಮನ್ನೆಲ್ಲ ಗವರ್ಮೆಂಟ್ ಆಫ್ ಇಂಡಿಯಾದವರು ಜಮ್ಮು ಕಾಶ್ಮೀರ್ಗೆ ಇನ್ವೈಟ್ ಮಾಡಿದ್ರು. ಅಲ್ಲಿ ನಮ್ಮ ಮನೋಜ್ ಸಿನ್ಹಾ ಅಂತ ಗವರ್ನರ್ ಇದ್ದಾರೆ. ಅವ್ರೇನ್ ಮಾಡಿದ್ರು, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಆಗಿಲ್ಲ, ಸಾಕಷ್ಟು ರೈತರಿದ್ದಾರೆ, ಬೆಳೆ ಬೆಳೀತಾರೆ, ಏನ್ ಬೆಳೆ ಬೆಳೀತಾರೆ? ನಾವಲ್ಲೂ ಜಮ್ಮು ಕಾಶ್ಮೀರ ಅಂದ ತಕ್ಷಣ ಕಾಶ್ಮೀರ್ ಆಪಲ್ ನೋಡ್ತೀವಿ, ಕೇಸರ್ ನೋಡ್ತೀವಿ, ಮತ್ತೆ ಅಲ್ಲಿ ಜಮ್ಮು ಕಾಶ್ಮೀರ ಅಂದ ತಕ್ಷಣ ಅಕ್ರೂಟ್ ನೋಡ್ತೀವಿ, ಬಾದಾಮ್ ನೋಡ್ತೀವಿ, ಇಷ್ಟೆಲ್ಲ ರೈತರುಗಳು ಬೆಳೀತಾರೆ. ಅದವರು ನಾವಿಲ್ಲಿ ಹೇಗೆ ರಾಗಿ ಜೋಳ ಭತ್ತ ಬೆಳಿತೀವೋ ಆ ತರ ಅವರು ಅಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಅದನ್ನ ಬೆಳೀತಾ ಇದ್ದಾರೆ. ಅದು ತುಂಬಾ ವ್ಯಾಲ್ಯೂ ಇರತಕ್ಕಂಥದ್ದು, ಅದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಲ್ಲ. ಅದು ಇಲ್ಲಿಗೆ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲೇ ಸುಮಾರು ಇದಾಗುತ್ತೆ. ಬಟ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಅದು ಬೇಗ ಪೆರಿಷಬಲ್ ಆಗಲ್ಲ. ಅಂದ್ರೆ ಅದನ್ನ ನೀವು ಯು ಕ್ಯಾನ್ ಪ್ರಿಸರ್ವ್ ಇಟ್ ಅಪ್ ಟು 1 ಇಯರ್ 2 ಇಯರ್ ಈ ತರ ಎಲ್ಲ ಇಡ್ಬೋದು. ಕರೆಕ್ಟ್ ಆಗಿ ಕಂಟೈನರ್ ಇಟ್ಟು ಸ್ಟೋರ್ ಮಾಡೋದಾದ್ರೆ ಯಾವುದೇ ಹುಳ ಗಿಡ ಬೀಳೋದಿಲ್ಲ. ದಟ್ ಇಸ್ ದರ್ ಸ್ಟ್ರೆಂತ್. ಬಟ್ ಅಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ನಾವು ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು 50 ಎಕರೆನಲ್ಲಿ ಎಸ್ಟಾಬ್ಲಿಷ್ ಮಾಡೋಣ ಅಂದಾಗ ನಬಾರ್ಡ್ ಅವರು ಅದಕ್ಕೆ ನೀವು ಮಾಡಬಹುದು, ನಾವು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಲಾಜಿಸ್ಟಿಕ್ ಸಪೋರ್ಟ್ ಮತ್ತೆ ವೇರ್ ಹೌಸಿಂಗ್ ಮತ್ತೆ ಕೋಲ್ಡ್ ಸ್ಟೋರೇಜ್ ಯೂನಿಟ್. ಆ ತರದ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಇರತಕ್ಕಂತ ನಮ್ಮ FPOಗಳಿಗೂ ಅವಕಾಶ ಇದೆ, ಅದಕ್ಕೆ ಸಬ್ಸಿಡಿ ಇದೆ, ಹಣಕಾಸಿನ ನೆರವನ್ನ ಕೊಡ್ತಾರೆ, ಅದನ್ನ ಮಾಡಬಹುದು. ತಾಂತ್ರಿಕ ಮಾಹಿತಿಯನ್ನ ಗಳಿಸ್ಕೋಬೇಕು ಅಂತ ಹೇಳಿದ್ರೆ CFTRI ಜೊತೆ ನಾವು ಒಂದು ಈಗ ನಾವೇನು ಚಾಮರಾಜನಗರ ಹರದನಹಳ್ಳಿನಲ್ಲಿ ಒಂದು ಟರ್ಮರಿಕ್ ಯೂನಿಟ್ ಮಾಡಿದೀವಿ ಅಂದ್ರೆ CFTRI-ನವರೇ ಹೋಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿದ್ರು, ಅವ್ರನ್ನ ಕರ್ಸ್ಕೊಂಡು ಟ್ರೈನಿಂಗ್ ಕೊಟ್ರು, ನಬಾರ್ಡ್ ಫಂಡಿಂಗ್ ಮಾಡ್ತು. ಯಾಕೆಂತ ಹೇಳಿದ್ರೆ ನಬಾರ್ಡ್ ಮಹಾ ಪ್ರಬಂಧಕರು ಅಲ್ಲಿ ಆ ಭಾಗದವರೇ ಇದ್ರು, ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಸಪೋರ್ಟ್ ಮಾಡಿದ್ರು. ಹಾಗಾಗಿ ಸಾಕಷ್ಟು ರೈತರಿಗೆ ಅನುಕೂಲತೆಯನ್ನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಅವರು ಒಂದು ಹಂತ ಮುಂದೆ ಬರಬೇಕು, ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕು, ಇಲ್ಲ ಅಂದ್ರೆ ಅವಕಾಶಗಳು ಸಿಗೋದಿಲ್ಲ. ನನಗೇನು, ನಾನು ಯಾಕೆ ನಾನು ರೈತ ಉತ್ಪಾದಕ ಕಂಪನಿಯಲ್ಲಿ ಸದಸ್ಯನಾಗಬೇಕು ಅಂದ್ರೆ ಅದು ಅಲ್ಲಿಗೆ ನಿಂತೋಗುತ್ತೆ. ಆ ಕ್ವಶನ್ಗೆ ಅವರು ಉತ್ತರನೇ ಇಲ್ಲ. ರೈತ ಏನ್ ಮಾಡ್ತಾನೆ, ಈಗ ಯಾವುದೇ ವ್ಯಕ್ತಿಗೆ ನಿರಂತರವಾಗಿ ನಾವು ಫೀಡ್ ಮಾಡಕ್ ಆಗಲ್ಲ, ಅದರಿಂದ ಇಂಪ್ಯಾಕ್ಟ್ ಏನು ಆಗೋದಿಲ್ಲ, ದೇಶ ಒಂದಿನ ಆರ್ಥಿಕವಾಗಿ ನಷ್ಟಕ್ಕೆ ದೂಡುತ್ತೆ. ಏನ್ ಮಾಡಬಹುದು, ಮೀನು ಹಿಡಿಯವನಿಗೆ ಮೀನುಗಾರನಿಗೆ ಮೀನು ಹಿಡಿಯನ್ನ ಕಲಿಸಿದಾಗ ಏನಾಗುತ್ತೆ, ನಿರಂತರವಾದಂತಹ ಆದಾಯ ಸೃಷ್ಟಿಯಾಗುತ್ತೆ. ರೈತನಿಗೂ ಹಂಗೆ, ತನ್ನ ಬೆಳೆಯನ್ನ ತಾನು ನಿರಂತರವಾಗಿ ತನ್ನ ಕಾಲ ಮೇಲೆ ತಿಂತು ತಾನು ಮಾರಾಟ ಮಾಡಬೇಕು, ತನ್ನ ಬೆಳೆಗೆ ತಾನೇ ಬೆಲೆಯನ್ನ ನಿಗದಿ ಮಾಡಬೇಕು. ಈಗ ರೈತನ ಬೆಲೆಗೆ ಯಾರು ಬೆಲೆ ನಿಗದಿ ಮಾಡ್ತಾ ಇದ್ದಾರೆ? ದಲ್ಲಾಳಿಗಳು. ಅದಾಗಬಾರದು. ಹಾಗಾಗಿ ತನ್ನ ಬೆಲೆಯನ್ನ ನಿಗದಿ ಮಾಡೋದು ಹೇಗೆ? ನಾವು ಬೆಳೀತಕ್ಕಂತ ಆಹಾರ ರಾ ಮೆಟೀರಿಯಲ್ ಆಗಿ ಉಳಿಯುತ್ತೆ, ಆಹಾರವಾಗಿ ಹೋಗ್ತಾ ಇಲ್ಲ. ಆಹಾರವಾಗಿ ಹೋದಾಗ ಅದ್ರ ಬರ್ತಕ್ಕಂತ ಸಂಪೂರ್ಣ ಲಾಭ ಏನಿದೆ ಅದು ರೈತನಿಗೆ ನೇರವಾಗಿ ವರ್ಗಾವಣೆ ಆಗ್ತದೆ. ಆಗ ರೈತ ಯಶಸ್ವಿ ಉದ್ಯಮಿ ಆಗೋದಕ್ಕೆ ಸಹಾಯ ಆಗ್ತದೆ, ಮತ್ತೆ ಅವನಿಗೆ ಆರ್ಥಿಕವಾಗಿ ಸದೃಢನಾಗ್ತಾನೆ, ಸದೃಢನಾಗಬೇಕು ಅಂತಕ್ಕಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶ ಆಗಿದೆ. ಮತ್ತೆ ಮುಂದುವರಿದು ನಾನು ಇದಕ್ಕೆ ಬರೋದಾದ್ರೆ, ನಾವು ಇಲ್ಲಿ ಇನ್ನು 2 ಹಂತದಲ್ಲಿ ಈಗ ಕಂಪನಿ ಆದ್ಮೇಲೆ ಕಂಪನಿ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ವಿ. FPOಗೆ ಬರೋದಾದ್ರೆ ರಿಜಿಸ್ಟ್ರೇಷನ್ ಆದ್ಮೇಲೆ ಅವ್ರನ್ನ ನಾವು ಎಕ್ಸ್ಪೋಜರ್ ವಿಸಿಟ್ ಗೆ ಕರ್ಕೊಂಡು ಹೋಗಿದ್ವಿ. ಮಂಡ್ಯದ ಹತ್ರ ಮಂಡ್ಯ ಆರ್ಗ್ಯಾನಿಕ್ಸ್ ಅಂತ ಮಾಡಿದರೆ, ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರ ಪ್ರಾಡಕ್ಟ್ ಅನ್ನ ಅವರೇ ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಔಟ್ಲೆಟ್ ಆಗಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ನಾವು ನೋಡಿದೀವಿ, ಈಗ ರೈತರುಗಳು ಮಡಿಕೇರಿನಲ್ಲಿರ್ಬೋದು ಅಥವಾ ಚಿಕ್ಕಮಂಗಳೂರಲ್ಲಿರ್ಬೋದು, ಕೂರ್ಗ್ ಸ್ಪೈಸಸ್ ಅಂತ ಮಾಡ್ತಾರೆ, ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ, ಇದಾಕೊಂಡಿರ್ತಾರೆ. ಆದ್ರೆ ಯಾರು ಯಾರೋ ಒಬ್ರು ಇಂಡಿವಿಜುವಲ್ ಮಾಡಿರ್ತಾರೆ, ಅವರು ಲಾಭದ ದೃಷ್ಟಿ ಇಟ್ಕೊಂಡು ಮಾಡಿರ್ತಾರೆ. ಅದು ರೈತ ಉತ್ಪಾದಕ ಸಂಸ್ಥೆ ಆದಾಗ ಏನಾಗ್ತದೆ, ಲಾಭ ವರ್ಗಾವಣೆ ಆಗ್ತದೆ, ಎಲ್ಲಾ ರೈತರಿಗೂ ಸರಿಸಮನಾಗಿ ಪಾಲು ಹಂಚಿಕೆ ಆಗ್ತದೆ. ಇದು ಉದ್ದೇಶ. ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಥವಾ ನೀವು ತರಬೇತಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು ನಾವು ಇದನ್ನ ಮಾಡಬಹುದು, ICAR ಅವ್ರನ್ನ ನಾವು ಸಹಾಯವನ್ನ ಪಡೆದುಕೋಬಹುದು, ಅಥವಾ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಕೂಡ ಒಬ್ರು ರಿಸೋರ್ಸ್ ಆಗಿ ನಮಗೆ ಬಳಕೆಯನ್ನ ನಾವು ಮಾಡ್ಕೋಬಹುದು. ಅದರಿಂದ ಮಾಡಬಹುದು, ಯಾವುದೇ ಪ್ರಾಡಕ್ಟ್ ಇರ್ಬೋದು. ಇದು ಆಗಲಕಾಯಿಂದ ಉಪ್ಪಿನಕಾಯಿ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ ಇಸ್ ಆಲ್ಸೋ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗುತ್ತೆ, ಅದು ನೇರವಾಗಿ ಇದಾಗುತ್ತೆ. ನಾನು ಇಂಥದೇ ಮಾಡಬೇಕು ಅಂತ ಏನಲ್ಲ. ನಾವು ಮಿಲ್ಲೆಟೇ ಎಲ್ಲ ಮಿಲ್ಲೆಟ್ ಮಾಡ್ದಾ ಇದ್ರೆ ನಾವು ಮಿಲ್ಲೆಟ್ ಮಾಡೋಣ, ಅಥವಾ ಅದು ಮಿಲ್ಲೆಟ್ ಇವ್ರು ಬೆಳೆಯೋದೇ ಇಲ್ಲ ಎಲ್ಲ ಹೋಗಿ ಮಿಲ್ಲೆಟ್ ತರೋದು ಮತ್ತೆ ಇದು ಮಾಡೋದು, ಅದಕ್ಕಿನ್ನ ನೀವೇನು ಬೆಳೀತೀರ, ನಿಮ್ಮ ತೋಟದಲ್ಲಿ ಏನು ಉತ್ಪಾದನೆ ಆಗುತ್ತೆ, ಅದನ್ನ ಹೇಗೆ ಮೌಲ್ಯವರ್ಧನೆ ಮಾಡೋದು, ಮತ್ತೆ ಅದಕ್ಕೆ ಮಾರುಕಟ್ಟೆ ಕಂಡುಕೊಳ್ಳೋದು ಹೇಗೆ. ಸೊ ಅದಕ್ಕೆ ತೋಟಗಾರಿಕಾ ಇಲಾಖೆಯಿಂದ ಈಗ ಇದು ಮಾಡಿದ್ರು, ಡಿಸ್ಟ್ರಿಕ್ಟ್ ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ಎಲ್ಲ ಆಯ್ತು, ಸ್ಟೀರಿಂಗ್ ಕಮಿಟಿನಲ್ಲಿ ನಾನು ಭಾಗವಾಗಿದ್ದೆ. ಅದರಲ್ಲಿ ನೀವು ಬರ್ತಕ್ಕಂಥದ್ದು 1 District 1 Product ಅಂತ, ಒಂದು ಜಿಲ್ಲೆಗೆ ಒಂದು ಪ್ರಾಡಕ್ಟ್. ಮೈಸೂರು ಜಿಲ್ಲೆಗೆ ಬನಾನಾನ ಮಾಡಿದ್ದಾರೆ. ಬನಾನಾದಲ್ಲಿ ಏನೆಲ್ಲ ಮಾಡಬಹುದು, ಮೈಸೂರು ಯಾಕೆ ಬನಾನಾ ಮಾಡಿದ್ರು ಅಂದ್ರೆ, ನಂಜನಗೂಡು ರಸಬಾಳೆ ಇಲ್ಲಿ ಮೈಸೂರಲ್ಲಿ ತುಂಬಾ ಫೇಮಸ್ ಅಂತ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅದರಲ್ಲಿ ಆಮೇಲೆ ಬನಾನಾ ತುಂಬಾ ಕಲ್ಟಿವೇಶನ್ ತುಂಬಾ ಇದೆ, ಬನಾನಾ ಫೀಲ್ಡ್ ಇದೆ, ಅದರಲ್ಲಿ ಏಲಕ್ಕಿ ಬನಾನಾ ಇದೆ, ಪಚಬಾಳೆ ಮಾಡ್ತಾ ಇದ್ದಾರೆ, ನೇಂದ್ರ ಬಾಳೆ ಬೆಳೀತಾ ಇದ್ದಾರೆ, ಇದೆಲ್ಲ ಕೇರಳಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದಷ್ಟಕ್ಕೆ ಆಗಬಾರ್ದು, ಆ ಬನಾನಾನ ನಾವು ಚಿಪ್ಸ್ ಮಾಡೋ ಅಂತದ್ದು, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡೋ ಅಂತದ್ದು, ಬನಾನಾ ಪೌಡರ್ ಮಾಡಿ ಇದು ಮಾಡೋ ಅಂತದ್ದು, ಅದನ್ನ ಮಿಲ್ಕ್ ಶೇಕ್ ಮತ್ತೆ ಇದಕ್ಕೆ ಯೂಸ್ ಮಾಡೋ ಅಂತದ್ದು, ಈ ತರದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಮಾಡಿದ್ದಾರೆ. ಅದು ಈಗ ಇನ್ನ ಪ್ರಾರಂಭಿಕ ಹಂತದಲ್ಲಿದೆ. ಅಂದ್ರೆ ಈಗ ಈ ಫಂಡಿಂಗ್ ಯಾವ ತರ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಂದ್ರೆ, ನಬಾರ್ಡ್ ಅಲ್ಲಿ ಕೆಲವು ಸ್ಕೀಮ್ಸ್ ಇದೆ ನಿಮ್ಗೆ. ನಬಾರ್ಡ್ ಅಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ಏನಿದೆ ಈ ತರ ಇನ್ಸ್ಟಿಟ್ಯೂಷನ್ಸ್ಗೆ, ಇನ್ಸ್ಟಿಟ್ಯೂಷನ್ ಯಾವುದು ಇದೆ, ಎಫ್ ಪಿಒ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಅನ್ನೇ ಇನ್ಸ್ಟಿಟ್ಯೂಷನ್, ಅವ್ರಿಗೆ ಫಂಡ್ ಮಾಡ್ತಾರೆ. ಅಲ್ಲಿ ಒಂದು ನೀವೇನ್ ಮಾಡ್ಬೇಕು ರೈತರು, ಒಂದು ಟೀಮು ಮಾರ್ಕೆಟಿಂಗ್ ಅನ್ನ ನೋಡ್ಬೇಕಾಗ್ತದೆ, ನೆಟ್ವರ್ಕಿಂಗ್ ಇಂಟ್ರಾಕ್ಷನ್ ಬಗ್ಗೆ, ಒಬ್ರು ಸಿಇಒ ಇರ್ತಾರೆ, ಬೋರ್ಡ್ ಇರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ನೀವು ಮೀಟಿಂಗ್ ಮಾಡಿ ನೀವು ಯಾವ ಪ್ರಾಡಕ್ಟ್ ಬಗ್ಗೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನೀವು ತೀರ್ಮಾನಗಳನ್ನ ಕೈಗೊಳ್ಬೇಕು, ಮಾರುಕಟ್ಟೆ ಯಾರ್ಯಾರ ಜೊತೆ ನಾವು ಲಿಂಕ್ ಮಾಡ್ಕೋಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಪರ್ಚೇಸಿಂಗ್ ಆಗಿರ್ಬೋದು, ಮತ್ತೆ ಇನ್ಪುಟ್ ಸೇಲ್ಸ್ ಇರ್ಬೋದು. ಇನ್ಪುಟ್ ಸೇಲ್ಸ್ ಅಲ್ಲಿ ಏನಾಗುತ್ತೆ, ನೀವು ಗೊಬ್ಬರ ಇರ್ಬೋದು ಅಥವಾ ನಿಮಗೆ ಬೇಕಾದಂತ ಕೃಷಿ ಯಂತ್ರೋಪಕರಣಗಳು ಇರತಕ್ಕಂಥದ್ದು ಇರ್ಬೋದು. ನೀವು ನೇರವಾಗಿ ಅಂಗಡಿನಲ್ಲಿ ಹೋಗಿ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಟ್ರಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಅಥವಾ ಯಾವುದೇ ಒಂದು ಕಟರ್ ಇರ್ಬೋದು, ವೀಡ್ ಕಟರ್, ಅದೆಲ್ಲ ಏನು ಮಾರ್ಕೆಟ್ ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂದು ಅದಕ್ಕೆ ಒಂದು 500 ರೂಪಾಯಿ ಇದ್ರೆ ನೀವು ಅದನ್ನ 1000-1200 ರೂಪಾಯಿಗೆ ತಗೋತಾ ಇರ್ತೀರಿ. ಅದರಲ್ಲಿ GST ಇರುತ್ತೆ, ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ, ಇವ್ರ ಲಾಭ ಇರುತ್ತೆ. ಈಗ ನಾವೇನ್ ಮಾಡ್ತೀವಿ, ನಮ್ಮ ಇಡೀ ಮೈಸೂರಲ್ಲಿ ನಾನು ಒಂದು ಪ್ರಾಡಕ್ಟ್ಗೆ ಒಬ್ಬನೇ ಡೀಲರ್ ಅಂದ್ರೆ ಇದು ಯಾರು ಇಲ್ಲ ಅಂತ ಹೇಳಿದ್ರೆ ನನ್ನ ಇಷ್ಟ ಬಂದ ಬೆಲೆಗೆ ನಾನು ಮಾರ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಕಾಂಪಿಟೇಟರ್ ಇಲ್ಲ. ಸೊ ಈ ಅಲ್ಲಿ ಮೋಸ ಆಗ್ತಾ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ರೈತರಿಗೆ ಬೇಕಾದಂತ ಎಲ್ಲ ಕೃಷಿ ಸಲಕರಣೆಗಳನ್ನ ಈ ಕಂಪನಿಗಳ ಮುಖಾಂತರ ಮಾರಾಟ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಈವನ್ ಗೊಬ್ಬರಗಳನ್ನು ಕೂಡ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಇನ್ಪುಟ್ ಸೇಲ್ಸ್ ಅಂತ ಅದನ್ನ ನಾವು ಹೇಳ್ತೀವಿ. ಮತ್ತೆ ಔಟ್ಪುಟ್ ಸೇಲ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಔಟ್ಪುಟ್ ಅಲ್ಲಿ ಅವ್ರು ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನ ಮಾಡಿ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಮೈನ್ ಫೋಕಸ್ ಔಟ್ಪುಟ್ ಸೇಲ್ಸ್ ಇರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಇನ್ಪುಟ್ ಸೇಲ್ಸ್ ಆದ್ರೆ ಇವ್ರು ಬರೀ ಇದಿಷ್ಟೇ ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಇವರು ಅನದರ್ ಒಂದು ಎಕ್ಸ್ಪ್ಲಾಯ್ಟರ್ ಆಗಿ ಕೆಲಸ ಮಾಡೋ ಅಂತ ಸಂದರ್ಭಗಳಿರ್ತದೆ. ಹಾಗಾಗಿ ನಮ್ಮ ಬೆಳೆದಂತ ಬೆಳೆಗೆ ಈ ಮಾಮೂಲಿ 20 ರೂಪಾಯಿ ರಾಗಿ ತಗೊಳೋದನ್ನ 25 ಕೊಟ್ಟು ತಗೊಂಡ್ರೆ ಅವನ್ನ 40 ರೂಪಾಯಿಗೆ ಕೊಟ್ಟು ಮಾರಾಟ ಮಾಡುವಾಗ ರೈತನಿಗೆ ನ್ಯಾಚುರಲ್ ಆಗಿ 5 ರೂಪಾಯಿ ಇದಾಗುತ್ತೆ. MSP ಏನಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಸರ್ಕಾರ ನಿಗದಿ ಪಡಿಸ್ತಾ ಇದೆ. ಹೇಗೆ MSP ಹೇಗೆ ನಿರ್ಧಾರ ಮಾಡೋದು, ಬೆಳೆದಂತ ರೈತ ಅವನಿಗೆ ಉತ್ಪಾದನೆಗೆ ಎಷ್ಟೆಲ್ಲ ಖರ್ಚಾಗಿದೆ, ಮತ್ತೆ ಅದಕ್ಕೆ ಟ್ರಾನ್ಸ್ಪೋರ್ಟೇಶನ್ಗೆ ಏನು, ಅವನು ಅದನ್ನ ಒಕ್ಕಣೆ ಮಾಡುವಾಗ ಏನೆಲ್ಲ ಖರ್ಚು ಬರುತ್ತೆ, ಈ ತರದೆಲ್ಲ ನೋಡಿ ಅವರು ಒಂದು ನಿಗದಿಯನ್ನು ಮಾಡ್ತಾರೆ. ಅದ್ ಹೇಗೆ ವರ್ಕ್ ಆಗುತ್ತೆ, ಅಷ್ಟಕ್ಕಾಗ್ತಾ ಇದೆಯಾ, ಅದಕ್ಕಿನ್ನ ಜಾಸ್ತಿ ಮಾಡ್ಬೇಕು ಅಂತ ಇವನ್ ಹೇಳ್ತಾನೆ. ನಮ್ಗೆ ನೋಡಿ ಸರ್ಕಾರನೇ ಖರೀದಿ ಮಾಡ್ಬಿಡುತ್ತೆ ಈ ರೇಟ್ಗೆ, ಯಾರಾದ್ರೂ ವ್ಯಾಪಾರಕ್ಕೆ ಬಂದಾಗ ಹೇಳ್ತಾರೆ ರೈತ ಹೇಳೋದು, ನನಗೆ ಸರ್ಕಾರ ಈ ರೇಟ್ ಮಿನಿಮಮ್ ಕೊಟ್ಟೆ, ಅದಕ್ಕಿಂತ ಜಾಸ್ತಿ ಇದ್ರೆ ನಾನು ಮಾರಾಟ ಮಾಡ್ತೀನಿ, ಇಲ್ಲದ್ರೆ ಮಾರಲ್ಲ. ಆಗ ಏನಾಯ್ತು, ಸರ್ಕಾರದ ಬೆಂಬಲ ಬೆಲೆ ನಿಗದಿ ಮಾಡಿಸಿರೋದ್ರಿಂದ ಇವನಿಗೆ ಅದರಿಂದ ಮೇಲ್ಮಟ್ಟದಲ್ಲಿ ವ್ಯಾಪಾರ ಆಗುತ್ತೆ ಅಂತಕ್ಕಂಥದ್ದು ಈಗ ಕಾನ್ಸೆಪ್ಟ್. ಅದರ ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್ FPO. ನಿಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಬೆಲೆಯನ್ನ ಮೌಲ್ಯವರ್ಧನೆ ಮಾಡಿ, ನೀವೀಗ ಮಿಲ್ಲೆಟ್ ಅನ್ನ ಬಿಸ್ಕೆಟ್ ಮಾಡಿ ನಾವು ಮಾರಾಟ ಮಾಡಿದ್ವಿ, ಮಿಲ್ಲೆಟ್ ಅನ್ನ ಬಾದಾಮ್ ಪೌಡರ್ ಅದೆಲ್ಲ 300 ರೂಪಾಯಿ 350 ರೂಪಾಯಿಗೆ 1 KG ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಗೆ ನ್ಯಾಚುರಲ್ ಆಗಿ ಆದಾಯ 3-4 ಪಟ್ಟು ಸಿಕ್ತು. ನಾವು ಇನ್ನೊಬ್ಬರಿಗೆ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗ್ಲಿ ಅಥವಾ ನಮ್ಮ ಇದಕ್ಕಾಗ್ಲಿ, ಆಮೇಲೆ ಶೆಲ್ಫ್ ಲೈಫ್ ಇಂಪ್ರೂವ್ ಆಯ್ತು, ನಿಮ್ಗೆ 1 ಇಯರ್ ಟೈಮ್ ಸಿಕ್ತು ಮಾರಾಟ ಮಾಡೋದಕ್ಕೆ. ಆಮೇಲೆ ಮಾರ್ಕೆಟಿಂಗ್ಗೆ ಒಂದು ಜಾಲ ಏನಿದೆ ಅದನ್ನ ನೀವು ರೀಚ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು FPO ಅನ್ನ ಕಾನ್ಸೆಪ್ಟ್ ಈಗ ಬಂದಿದೆ. ಈಗ ಆಲ್ರೆಡಿ 2 ವರ್ಷದಿಂದ ಅದು ಇದನ್ನು ಮಾರಾಟ ಮಾಡ್ತಾ ಇದೀವಿ, ಮೌಲ್ಯವರ್ಧನೆ ಆಗ್ತಾ ಇದೆ. ಇನ್ನು ಮುಂದಿನ ಹಂತದಲ್ಲಿ ಆಗ್ಬೇಕಾಗಿದೆ. ನಮ್ಮ ಪ್ರಾಡಕ್ಟ್ ಮಿಲ್ಲೆಟ್ ಅಲ್ಲಿ ಅವ್ರು ಬಿಸ್ಕೆಟ್ ಮಾಡಿದ್ರು, ಬೇರೊಂದು ಕಂಪನಿ ಜೊತೆ ಟೈಅಪ್ ಆಗಿ ಮಾಡಿದ್ದಾರೆ. ಸೊ ಆ ಕಂಪನಿನಲ್ಲಿ ತಾಂತ್ರಿಕ ಮಾಹಿತಿ ಮತ್ತೆ ಇದನ್ನ ಅವರು ಕೊಟ್ಟಿರೋದ್ರಿಂದ ಗುಣಮಟ್ಟ ಯಾವುದು, ನೀವು ಬೇಕರಿನಲ್ಲಿ ನೀವು ಖರೀದಿ ಮಾಡೋದು ತಿಂದ್ರೆ ಒಂದು ಬಟರ್ ಬಿಸ್ಕೆಟ್ ಅನ್ನ ಏನಿದೆ ಕುಕ್ಕೀಸ್ನ, ಆ ತರ ಗುಣಮಟ್ಟವನ್ನ ಕಾಪಾಡಿದೆ. ಆ ಗುಣಮಟ್ಟಕ್ಕೆ ಈ ರೈತ ಉತ್ಪಾದಕ ಕಂಪನಿಗಳ ಉತ್ಪನ್ನವನ್ನು ನಾವು ತಗೊಂಡೋಗ್ಬೇಕಾಗ್ತದೆ. ಆಗ ಮಾರ್ಕೆಟ್ ಅಲ್ಲಿ ಸೆಲ್ಫ್ ಸಸ್ಟೈನ್ ಆಗಕ್ಕಾಗ್ತದೆ. ತನ್ನ ಕಂಪನಿ ಯಾವ ಕ್ವಾಲಿಟಿ ಮತ್ತೆ ಅವನು ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ನೆಟ್ವರ್ಕಿಂಗ್ ಇವನ್ನೆಲ್ಲ ಮಾಡಿದಾಗ ಲಾಭಾಂಶ ಕಾಣೋದ್ರ ಜೊತೆಗೆ ಕಂಪನಿ ಸ್ವಂತ ಕಾಲ ಮೇಲೆ ನಿಂತು ಅವನು ಬಹುದೊಡ್ಡ ಉದ್ಯಮವಾಗಿ ಬೆಳೆಯೋದಕ್ಕೆ ಅವಕಾಶವಾಗ್ತದೆ. FPO ತುಂಬಾ ವಿಚಾರ ಇದೆ. ಯಾಕೆ ಅಂತ ಹೇಳಿದ್ರೆ ರೈತ ವೈವಿಧ್ಯಮಯವಾದ ಉತ್ಪನ್ನವನ್ನು ಮಾಡ್ತಾ ಇದ್ದಾನೆ. ಈಗ ನಾವು ಇದರಲ್ಲಿ ಮಾಡ್ತಾ ಇದೀವಿ ಹೊಸಕೋಟೆನಲ್ಲಿ ನಾಟಿ ಕೋಳಿ ಬೆಳೆ ಬಗ್ಗೆ. ನಾಟಿ ಕೋಳಿ ಬಹುಶಃ ನಾವು ಹಳ್ಳಿಗಾಡಿನಲ್ಲಿ ಮಹಿಳಾ ಅಲ್ಲಿ ಇರ್ತಕ್ಕಂಥವ್ರು ಆಶ್ಚರ್ಯ ಪಡ್ತಾರೆ, ನಾವು ಎಲ್ಲ 10,000 ರೂಪಾಯಿಗೆ ಹೋಗಿ ಸಂಬಳಕ್ಕೆ ಕೆಲಸ ಮಾಡ್ತೀವಿ, 12,000 15,000 ಸಂಬಳ ಸಿಕ್ಕಿದ್ರೆ ಸಾಕು ಅಂತ. ಬಟ್ ಒಬ್ಬ 25,000 30,000 ಮನೆಯಲ್ಲಿ ಏನೂ ಕೆಲಸ ಮಾಡದೆ ಇದು ಉಪ ಉತ್ಪನ್ನವಾಗಿ ಉಪ ಕೃಷಿಯಾಗಿ ನಾಟಿ ಕೋಳಿಯನ್ನ ಬೆಳೆಯೋದನ್ನ ಮಾಡಿಕೊಂಡು ಸಂಪಾದನೆ ಮಾಡ್ತಾ ಇದ್ದಾನೆ. ಅವಕಾಶ ಇದೆ, ವಿಪುಲವಾದಂತ ಅವಕಾಶ ಇದೆ. ನಿಮ್ಮ 3 ಎಕರೆ ತೋಟ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೃಷಿ ಹೊಂಡವನ್ನ ಮಾಡ್ಕೋಬಹುದು, ಮೀನುಗಾರಿಕೆಯನ್ನ ಮಾಡಬಹುದು, ಮತ್ತೆ ಒಂದು 4 ಹಸು ಸಾಕಿ ಹಾಲಿಂದ ಉತ್ಪಾದನೆಯನ್ನ ಮಾಡಬಹುದು, ತೋಟಗಾರಿಕಾ ಬೆಳೆಯನ್ನ ಮಾಡಬಹುದು, ತರಕಾರಿ ಬೆಳೆ ಮಾಡಬಹುದು, ನಿಮಗೆ ಬೇಕಾದಂತ ಗೊಬ್ಬರವನ್ನ ಲೈವ್ ಎಡ್ಜಸ್ ಲೈವ್ ಫೆನ್ಸ್ ಆಗಿ ಬದುಗಳಲ್ಲಿ ಬಯೋಮಾಸ್ ಪ್ರೊಡಕ್ಷನ್ ಆಗ್ತಕ್ಕಂಥದ್ದನ್ನ ನೀವು ಗಿಡಗಳನ್ನ ಬೆಳೆಸ್ಕೊಂಡು ಇದು ನಿಮ್ಮ ಜಮೀನಿನ ತೇವಾಂಶ ಕಾಪಾಡ್ಕೋಬಹುದು. ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ, ಮತ್ತೆ ಫರ್ಟಿಲಿಟಿ ಜಾಸ್ತಿ ಆಗ್ತದೆ, ಸಾಯಿಲ್ ಫರ್ಟಿಲಿಟಿ. ನ್ಯಾಚುರಲ್ ಏನಿದೆ ಬಯೋಮಾಸು ಅದನ್ನ ನೀವು ಅಲ್ಲಿಗೆ ಫೀಡ್ ಮಾಡೋದ್ರಿಂದ ಫರ್ಟೈಲ್ ಸಾಯಿಲ್ ಏನ್ ಬರ್ತದೆ, ನಿಮ್ಗೆ 1 ಎಕರೆನಲ್ಲಿ 20 ಮೂಟೆ ಬೆಳೀತಾ ಇದ್ರೆ ಅದನ್ನ 30-40 ಮೂಟೆ ಬೆಳೆಯೋದಕ್ಕೆ ಅವಕಾಶ ಆಗ್ತದೆ. ಗೊಬ್ಬರಕ್ಕೆ ಆಗ್ತಕ್ಕಂತ ಉತ್ಪಾದನೆ ಕಡಿಮೆ ಆಗ್ತದೆ, ಅದಕ್ಕೆ ಹೂಡಿಕೆಗೆ ಬೇಕಾದಂತ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಮತ್ತೆ ನೀವು ಹಬ್ಬ ಹರಿದಿನಗಳಿಗೆ ಸಾಲ ಮಾಡುವಾಗ ಕುರಿ ಕೋಳಿ ತರದನ್ನ ಮಾರಾಟ ಮಾಡ್ಬಿಟ್ಟು ಅದರಿಂದ ಬರ್ತಕ್ಕಂಥದ್ದನ್ನ ತಗೊಂಡು ನೀವು ಹಬ್ಬ ಮಾಡಬಹುದು, ಸಾಲಕ್ಕೆ ಹೋಗ್ಬೇಕಾಗಿರೋದಿಲ್ಲ. ಮತ್ತೆ ಮಕ್ಕಳ ಫೀಸ್ಗೆ ಅದರಿಂದ ನಿಭಾವಣೆ ಮಾಡಬಹುದು. ಈ ತರ ಎಲ್ಲ ಅವಕಾಶಗಳಿದೆ. ಸಮಗ್ರ ಕೃಷಿ ಪದ್ಧತಿ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನಾವು ರೈತ ಹಾಕೊಂಡಾಗ ರೈತ ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ. ನಾವು ಅದನ್ನ ರೈತನಿಗೆ ತಿಳುವಳಿಕೆ ಹೇಳ್ಬೇಕಾಗ್ತದೆ, ಇದಕ್ಕೆ ನಿರಂತರವಾದಂತ ಶ್ರಮ ಬೇಕಾಗ್ತದೆ. ಅದನ್ನ ನೀವು ಮಾಡಿ ಸಾಧಕರಾಗಿ ನಮ್ಮ ಈ ಒಂದು ಆಕಾಶವಾಣಿ ನಿಲಯದಲ್ಲಿ ಬಂದು ಕೂತಿದ್ದೀರಿ. ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಕೃಷಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಹೆಚ್ಚುವರಿಯಾಗಿ ಬೇಕಾದಾಗ ಹೊರಗಡೆಯಿಂದ ನಾವು ಆಳುಗಳನ್ನ ನಿರಂತರವಾಗಿ ಬಳಸ್ಕೊಳ್ತಕ್ಕಂಥದ್ದು. ಈ ತರ ನಾವು ಕೃಷಿಯನ್ನು ಎಷ್ಟು ಜನ ಮಾಡ್ತಾ ಇದ್ದೀವಿ, ನಾವು ಯುರೋಪಲ್ಲೂ ಕೃಷಿ ನೋಡಿದ್ದೀವಿ. ನಾವು ಲಾಸ್ಟ್ ಟೈಮ್ 2018 ನಾವು ಇಂಡಸ್ಟ್ರಿಯಲ್ ಟೂರ್ಗೆ ನಾವು ಇಲ್ಲಿಂದ ಡುಸೆಲ್ಡಾರ್ಫ್ ಹೋಗಿದ್ವಿ. ಅಲ್ಲಿ ಹೋಗಿದ್ದಾಗ ಅದೇ ದೊಡ್ಡ ಒಂದು ಬೆಣ್ಣೆ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಅವನು ನಮಗೆ ತಗೊಂಡೋಗಿ ಈ ತರ ಬೆಣ್ಣೆ ಮಾಡ್ತಾ ಇದ್ದೆ ಅಂತ ತೋರಿಸ್ತಾ ಇದ್ದಾನೆ ಅಷ್ಟೇ, ಅದು ನಿಜವಾಗಿ ಬೆಣ್ಣೆ ಮಾಡ್ತಾ ಇಲ್ಲ. ಅವರು ದೊಡ್ಡ ದೊಡ್ಡ ಯೂನಿಟ್ಗಳಿದೆ, ಬಟ್ ಅವರು ಫಿನಿಶ್ ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ, ಅವ್ರ ತೋಟದೊಳಗಡೆ ಮಾಡ್ಕೊಂಡಿದ್ದಾರೆ. ನಾವು ನೋಡ್ತೀವಲ್ಲ ಯುರೋಪಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಈಗ ಒಂದು ಸಿಂಗಲ್ ಫ್ಲೈಟ್ಗಳಿರುತ್ತೆ, ರಿಮೋಟ್ ಕಂಟ್ರೋಲ್ ಫ್ಲೈಟ್ ಇರುತ್ತೆ, ಇದಿರುತ್ತೆ, ಅದ್ರ ಮುಖಾಂತರ ಅವರು ಔಷಧಿಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು. ಒಂದು 500 ಎಕರೆ 1,000 ಎಕರೆ ಸೇಮ್ ಕ್ರಾಪಿಂಗ್ ಮಾಡ್ತಾರೆ. ಈಗ ವೈನರೀಸ್ ಇದೆ, ವೈನರಿ ಯಾರ್ಡ್ ಇದೆ, ಅಂದ್ರೆ ಅಲ್ಲಿ ಎಲ್ಲಿ ಸ್ಟ್ರೆಂತ್ ಇದೆ, ನಾವ್ ಯಾಕೆ ಇದಾಗ್ತಾ ಇದೀವಿ ಅಂದ್ರೆ ನಾವು ದ್ರಾಕ್ಷಿಯನ್ನ ಬೆಳೆದ್ಬಿಟ್ಟು ಬೇರೆಯವ್ರಿಗೆ ಮನೆ ಬಾಗಿಲಲ್ಲಿ ದ್ರಾಕ್ಷಿ ತಗೋತೀರಾ ಅಂತ ಕಾಯ್ಕೊಂಡು ನಿಂತಿದ್ವಿ. ಅವ್ರೇನ್ ಮಾಡ್ತಾರೆ, ದ್ರಾಕ್ಷಿ ಬೆಳೆಗಾರತಕ್ಕ ಒಂದು ಸಂಘವನ್ನು ಮಾಡಿಕೊಂಡು ವೈನರಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸರ್ಕಾರ ಸಬ್ಸಿಡಿನ ಕೊಡುತ್ತೆ, ಸಪೋರ್ಟ್ ಅನ್ನ ಕೊಡುತ್ತೆ. ಅದನ್ನ ಅಲ್ಲಿ ನಾವು ಇನ್ನೂ ಅಂತಕ್ಕೆ ಹೋಗಲಿಲ್ಲ ಅಂದ್ರೆ ನಾವು ಬೇರೆ ದೇರ್ ಇಸ್ ನೋ ಅದರ್ ಗೋ, ನಮಗೆ ಅವಕಾಶನೇ ಇಲ್ಲ. ಆಮೇಲೆ ಅದನ್ನ ರೈತನನ್ನ ಪ್ರವಾಸ ಕೃಷಿ ಈಗ ಒಂದು ಪ್ರವಾಸೋದ್ಯಮವಾಗಿ ಮಾರ್ಪಡ್ತಾ ಇದೆ, ಅದನ್ನ ನಾವು ಗಮನದಲ್ಲಿಟ್ಕೋಬೇಕಾಗ್ತದೆ. ಹೇಗೆ ಪ್ರವಾಸೋದ್ಯಮ ಆಗ್ತಾ ಇದೆ, ನಾವು ಸಾಫ್ಟ್ವೇರ್ ನಲ್ಲಿ ಇರ್ತಕ್ಕಂಥವ್ರು ಬಹುಶಃ ಎಷ್ಟೋ ಜನ ಅಗಲನ್ನೇ ಬೆಳಕನ್ನೇ ನೋಡೋದಿಲ್ಲ. ಈಗ ನೀವು ನೋಡ್ತಾ ಇದ್ರಿ ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಅವರೆಲ್ಲ ಏನ್ ಮಾಡ್ತಾ ಇರ್ತಾರೆ, ಇದು ಒಂದು ರೂಮಲ್ಲಿ ಕುತ್ಕೊಂಡು ರಾತ್ರಿ ಹೊತ್ತು ಅವ್ರ ಕೆಲಸ ಪ್ರಾರಂಭ ಆಗೋದು 6 ಗಂಟೆಗೆ, 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ, ಮತ್ತೆ ಬೆಳಗ್ಗೆ ಎದ್ದಾಗ ಅವ್ರು ಮಲಗಿರ್ತಾರೆ, ಮತ್ತೆ ರಾತ್ರಿ ಅವರು ರಾತ್ರಿಗೆ ಕೆಲಸ ಮಾಡೋದಕ್ಕೆ. ಅಂತವರೆಲ್ಲ ಏನ್ ಮಾಡ್ತಾ ಇದಾರೆ, ಹೊರಗಡೆ ಬರ್ತಾರೆ. ನಿಮ್ದೇನಾದ್ರೂ ತೋಟ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಇದು ಮಾಡಿದ್ರೆ ಅಂತವ್ರಿಗೇನೆ ಕೃಷಿ ಇದು ಮಾಡಿದ್ದಾರೆ, ನೀವು ಕೃಷಿ ಅಂದ್ರೆ ಹೇಗ್ ಮಾಡ್ತೀರಿ, ನಿಮ್ಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಊಟ ತಿಂಡಿ ಈ ತರ ಎಲ್ಲ ಮಾಡಿದ್ರೆ ವೀಕೆಂಡ್ ಅಲ್ಲಿ ಬಂದು ಅವ್ರು ಇದ್ದು ಹೋಗ್ತಾ ಇದಾರೆ, ಆ ತರದ್ದು ಒಂದು ಚಟುವಟಿಕೆ ಕೃಷಿಯಿಂದ ಇದಾಗ್ತಾ ಇದೆ. ಆ ತರದನ್ನ ಬಳಸ್ಕೊಳ್ಳೋ ಅಂತ ಒಂದು ಸಂಸ್ಥೆ ಆಗ್ಬೇಕು. ಮತ್ತೆ ನೀವು ವೈನರಿಯನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ, ಆ ತರದನ್ನ ಮಾಡ್ಬೇಕು ಅಂದ್ರೆ ಯಾರು ಯಾವ ಬೆಳೆಯನ್ನ ಬೆಳೀತಾರೆ ಆ ಬೆಳೆಯ ಆಪ್ಟಿಮಮ್ ಯುಟಿಲೈಸೇಷನ್ ಆಪ್ಟಿಮಮ್ ಪ್ರಾಫಿಟ್ ಅನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೇಗೆ, ವೇರ್ ಇಸ್ ದ ರೂಟ್, ವಾಟ್ ಇಸ್ ದ ಸೋರ್ಸ್, ವೇರ್ ಇಸ್ ದ ರಿಸೋರ್ಸಸ್, ವೇರ್ ಇಸ್ ದ ಇನ್ಫ್ರಾಸ್ಟ್ರಕ್ಚರ್. ಈಗ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಯಾರು ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್? ನೀವು ಅಸೋಸಿಯೇಷನ್ ಆಗಿ ಬಂದ್ರೆ ನಿಮ್ಗೆ 100 ಕ್ರೋರ್ಸ್ ಅಂಬ್ರಲಾ ಪ್ರಾಜೆಕ್ಟ್ ಅಲ್ಲಿ 100 ಕ್ರೋರ್ಸ್ ನಿಮ್ಗೆ ಫಂಡಿಂಗ್ ಮಾಡೋದಕ್ಕೆ ನಬಾರ್ಡು ರೆಡಿ ಇದೆ, 100 ಕ್ರೋರ್ಸ್. ಅದಕ್ಕೇನ್ ಕೇಳ್ತಾರೆ, ಲೀಗಲ್ ಸ್ಯಾಂಟಿಟಿ ಎಂಟಿಟಿ ಕೇಳ್ತಾರೆ, ಅದಕ್ಕೆ ಬೇಕಾದಂತ ಕೊಲಾಟ್ರಲ್ ಕೇಳ್ಬಹುದು, ಅಥವಾ ಗವರ್ಮೆಂಟ್ ಇಂಟರ್ವ್ಯೂನ್ ಆದ್ರೆ ಸ್ವಲ್ಪ ಅದು ನೆಕ್ಸ್ಟ್ ಪಾಲಿಸಿ ಮ್ಯಾಟರ್ಸ್ ಸ್ವಲ್ಪ ಇದಾಗ್ಬಹುದು, ಲಿಬರಲೈಸ್ ಆಗ್ಬಹುದು. ಬಟ್ ಕ್ರೆಡಿಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒನ್ ಹೂಸ್ ಲೆಂಡಿಂಗ್ ಟು ದ ಸಮ್ ಎಕ್ಸ್ ವೈ ಝಡ್ ಈ ಮಸ್ಟ್ ರಿಟರ್ನ್ ವಿತ್ ದ ಪ್ರಾಫಿಟ್. ವೆರಿ ಸಿಂಪಲ್ ಎಕನಾಮಿಕ್ಸ್ ಇದು. ರೈತನಿಗೆ ನಾವು ಸಾಲ ಕೊಟ್ಟಾಗ ರೈತ ಅದನ್ನ ಮನಾ ಮಾಡೋದಕ್ಕೆ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದಾಗ ಏನಾಗುತ್ತೆ, ದೇಶ ಇರ್ಬೋದು, ಬ್ಯಾಂಕ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಇರ್ಬೋದು, ಅಥವಾ ಒಂದ್ ಸಣ್ಣ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಏನಾಗುತ್ತೆ? ಅದಕ್ಕೆ ನಾವೇನ್ ಮಾಡ್ಬೇಕು, ರೈತನಿಗೆ ಊಟಕ್ಕೆ ಮೀನನ್ನ ಕೊಡ್ತಕ್ಕಂಥದ್ದಲ್ಲ, ಮೀನನ್ನ ಹಿಡಿಯೋದನ್ನ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದು ಈ ಇದ್ರ ಉದ್ದೇಶ. ಅವನಿಗೆ ಸಾಲವನ್ನ ಕೊಟ್ಟು ಮಿನಿಮಮ್ ಬಡ್ಡಿಯನ್ನ ಕೊಟ್ಟು ಅದರ ವಾಪಸ್ ಪಡ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಅದೀಗ ಪ್ರಾರಂಭ ಆಗಿದೆ. ಅದಕ್ಕೆ ತಾವೆಲ್ಲ ಆಂದೋಲನ ಜೊತೆ ಕೈಜೋಡಿಸಿ ನೀವು ಹೊಸದಾಗಿ ರೈತ ಅವರು ಸರ್ಕಾರದಿಂದ ಸಪೋರ್ಟ್ ಕೊಟ್ಟರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಇರ್ಬೋದು, ಇಲ್ಲದೇ ಇದ್ರೆ ನೀವು ರೈತರೇ ಸಂಘಟಿತರಾಗಿ ಮಾಡ್ಕೊಳ್ಳತಕ್ಕಂಥ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗೂ ಸರ್ಕಾರದ ಎಲ್ಲ ಸವಲತ್ತುಗಳಿರ್ತದೆ, ಬ್ಯಾಂಕು ಎಲ್ಲ ಸವಲತ್ತು ಕೊಡ್ತದೆ. SBI ರೀಜನ್ ಮ್ಯಾನೇಜರ್ ಹೇಳ್ತಾ ಇದ್ರು, ನಾವು ವಾಟರ್ ಶೆಡ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ವಾಟರ್ ಶೆಡ್ ಪ್ರಾಜೆಕ್ಟ್ಗೆ ನಾವು ಫಂಡ್ ಮಾಡ್ತೀವಿ, ನೀವಿದ್ರೆ ಹೇಳಿ ನೀವು ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ಮೈಸೂರಲ್ಲಿ ಅಂತ ಕೇಳ್ತಾರೆ. ಅಂದ್ರೆ ಫಂಡಿಂಗು ರೆಡಿ ಇದೆ, ದುಡ್ಡು ರೆಡಿ ಇದೆ, ನಾವು ಕ್ರೆಡಿಬಿಲಿಟಿ ತೋರಿಸಬೇಕಾಗಿದೆ, ವಿಶ್ವಾಸಾರ್ಹತೆ ತೋರಿಸಬೇಕು. ರೈತಿಂಗೆ ಹಣ ಕೊಟ್ರೆ ಮೋಸ ಆಗಲ್ಲ, ಅದು ಪ್ರಾಫಿಟ್ ಜೊತೆ ವಾಪಸ್ ಬರುತ್ತೆ ಅನ್ನೋದಾದ್ರೆ, ಯಾವ ಇಂಡಸ್ಟ್ರಿಯಲಿಸ್ಟ್ಗೆ ಏನು ಹಣದ ಹರಿವು ಬರ್ತಾ ಇದೆ ಆ ತರ ಬರುತ್ತೆ. ಯಾರು ನಿರಾಶರಾಗಬೇಕಾಗಿಲ್ಲ. ನಾನು ಹೇಳಿದೆ ಆಗ್ಲೇ, ಸಿಂಗಾಪುರ್ ಅವರು ಇಂಡೋನೇಷ್ಯಾದಲ್ಲಿ ಮಾಡೋದಾದ್ರೆ, ಇವರು ದುಬೈನವರು ಇಂಡೋನೇಷ್ಯಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡೋದಾದ್ರೆ, ಅದೇ ದುಬೈನವರು ಅದೇ ಸಿಂಗಾಪುರ್ ಅವರು ಯಾಕೆ ಇಂಡಿಯಾಗೆ ಬರೋಕ್ಕಾಗಲ್ಲ? ವೈವಿಧ್ಯಮಯವಾದ ಇದೆ ನಮ್ಮಲ್ಲಿ, ರೆವಲ್ಯೂಷನ್ಸ್ ಇದೆ, ಎಲ್ಲಾ ತರ ಕ್ರಾಪ್ ಇಲ್ಲಿದೆ, ಎಲ್ಲಾ ತರ ಕ್ಲೈಮೇಟ್ ನಮ್ಮ ದೇಶದಲ್ಲಿದೆ, ರುಚಿಕರವಾದಂತಹ ಆಹಾರ ನಮ್ಮಲ್ಲಿದೆ, ಆಮೇಲೆ ಕೆಮಿಕಲ್ ಫ್ರೀ ಫಾರ್ಮಿಂಗ್ಗೆ ತುಂಬಾ ಸ್ಕೋಪ್ ಇದೆ, ನಾವು ಮಾಡಿದೀವಿ ಅದನ್ನ. ಹಸಿರು ಕ್ರಾಂತಿ ಬಂದಾಗ ಗೊಬ್ಬರವನ್ನ ಬಳಸೋದಕ್ಕೆ, ಅದಕ್ಕೆ ನೈಸರ್ಗಿಕವಾಗಿ ನಾವು ಮಾಡ್ಕೊಂಡ್ ಬಂದಿದ್ದು ಹಿಂದೆಲ್ಲ, ಪುರಾತನವಾಗಿ ನಾವು ಹಸುವನ್ನ ಇಲ್ಲದೆ ಕೃಷಿನ ನಾವು ಇಮ್ಯಾಜಿನೆ ಮಾಡಿರ್ಲಿಲ್ಲ ಅಲ್ವಾ? ನಾವು ಮಾಡೋರೆಲ್ಲ ಕೃಷಿ ಅಂದ ತಕ್ಷಣ ಮಾತ್ರ ಹಸು ಇರ್ತಾ ಇತ್ತು, ದನ ಇರ್ತಾ ಇತ್ತು, ಕುರಿ ಸಾಕ್ತಾ ಇದ್ವು, ಕೋಳಿ ಸಾಕ್ತಾ ಇದ್ವು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಇದು ಎಲ್ಲ. ನಮ್ಮ ಮನೆ ಒಬ್ಬ ರೈತನ ಮನೆ ಅಂತ ಹೇಳಿದ್ರೆ ಏನು, ಅವನು ಕುರಿ ಜೊತೆಗೆ, ಹಸು ಜೊತೆಗೆ, ಸಗಣಿ ಜೊತೆಗೆ ಅವನು ಮಲಗ್ತಾ ಇದ್ದ, ಅವೆಲ್ಲ ಅವನ ಒಂದು ಜೀವನದ ಭಾಗವಾಗಿತ್ತು. ಈಗ ಅದೆಲ್ಲ ದೂರ ಆಗ್ತಾ ಇದೆ. ನಾವು ಟ್ರ್ಯಾಕ್ಟರ್ಗಳನ್ನ ಅವಲಂಬಿಸ್ತಾ ಇದೀವಿ, ಪವರ್ ಟಿಲ್ಲರ್ನ ಅವಲಂಬಿಸ್ತಾ ಇದೀವಿ, ಮೆಷಿನ್ಸ್ ಅನ್ನ ಅವಲಂಬಿಸ್ತಾ ಇದೀವಿ, ರೈತನ ಮನೆಯಲ್ಲೂ ಕೂಡ ಬೀಸೋದು ಕುಟ್ಟೋದು ಒನಕೆದು ಸೌಂಡು ಯಾವ ಕೈಯಾಡಿಸ್ತಾ ಇಲ್ಲ. ಸೊ ಈಗೆಲ್ಲ ಏನಾಗಿದೆ, ಮಿಕ್ಸಿ ಬಂದಿದೆ. ಸೊ ಈ ತರದೆಲ್ಲ ಅದು ಆಗ್ಬಾರ್ದು ಅಂತಲ್ಲ, ಹಂಗೆ ಇರ್ಬೇಕು ರೈತ ಅಂತಲ್ಲ, ಆದ್ರೆ ಬದಲಾವಣೆಗಳ ಜೊತೆಗೆ ನಾವು ಹಳೆಯದು ಅದರಿಂದ ಸ್ಟ್ರೆಂತ್ ಇದೆ ಅಂದ್ರೆ ಅದನ್ನ ನಾವು ಬಿಡೋದಕ್ಕೆ ಹೋಗ್ಬಾರ್ದು ಅಂತಕ್ಕಂಥದನ್ನ ಮನಸ್ಸಲ್ಲಿಟ್ಕೊಂಡು ಈ FPOಗಳನ್ನ ನಾವು ಯಶಸ್ವಿಗೊಳಿಸಬೇಕಾದ್ರೆ ತಮ್ಮೆಲ್ಲರ ಸಹಭಾಗಿತ್ವ ಇದು ಬೇಕು. ಅಂತ ಒಂದು ಮಹತ್ ಕಾರ್ಯಕ್ಕೆ ಇವತ್ತು ಮೈಸೂರಿನ ಆಕಾಶವಾಣಿ ಸಾಕ್ಷಿಭೂತವಾಗಿದೆ. ನಿಮಗೆ ಅನಂತ ಅನಂತವಾಗಿ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ರೈತ ಸ್ನೇಹಿಯಾದಂತ ಒಂದು ಆಕಾಶವಾಣಿಯನ್ನಾಗಿ ಮಾಡಿದಿರಿ ನೀವು, ಒಂದು ಸರ್ಕಾರಿ ಸಂಸ್ಥೆನ ಈ ತರ ಜನಸ್ನೇಹಿಯಾಗಿರೋದಕ್ಕೆ ಸಾಧ್ಯನಾ ಅಂತಕ್ಕಂಥದ್ದನ್ನ ನೀವು ಮಾಡಿ ತೋರಿಸಿದಿರಿ. ಮೈಸೂರು ಆಕಾಶವಾಣಿ ತುಂಬಾ ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ರೈತರ ಬೆಂಬಲವಾಗಿ ಸದಾ ನಿಲ್ಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರೈತ ಉತ್ಪಾದಕರ ಸಂಸ್ಥೆಗಳ ಸಂರಚನೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಮೈಸೂರಿನ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ಗೌಡ ಅವರ ಭಾಷಣದ ಆಯ್ದ ಭಾಗವನ್ನು ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. HD Kote ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನೆಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಪಿ ಚಂದ್ರಕುಮಾರ್. February 27 ಐದು ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಲು ಆಗಲಿಲ್ಲವೇ? ಚಿಂತೆ ಬೇಡ, ಈಗಲೂ ಮೊಬೈಲ್ನಲ್ಲಿ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮತ್ತೊಮ್ಮೆ ಎರಡು ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗ ಏನು ಕಾಣಿಸುದಿಲ್ಲ ಅನ್ನಕತ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಹಿಂಗ ಆಗಿರಬಹುದು. ಏನ್ ಮಾಡುದ್ರಿ ಡಾಕ್ಟರ್ ಸಾಹೇಬ್ರ? ಈಗ ನಂಗ ನಿನ್ನ ಮಗ ಅಂಗನವಾಡಿಗೆ ಹೋಗ್ತಾನಿಲ್ಲ? ಕಳಿಸ್ತೀನಿ ಸರ್. ಅಂಗನವಾಡಿಯಾಗ ಆ ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗದ ದ್ರಾವಣ ಕೊಡ್ತಾರ. ತಪ್ಪಲಾರದೆ ಕೊಡಿಸು, ಎಲ್ಲ ಬರೋಬರಿ ಆಗ್ತದ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗದ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗದ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ, ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನಾ, ನಾನು ಪಂಚಾಯತ್ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ವು, ನಡಿ ಬಂದೆ.